ಆಸಕ್ತಿಯಿಂದ ಮನೆ ಕೆಲಸ ಮಾಡಿಕೊಂಡು ಜಮೀನಿನ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿಕೊಂಡು ಹಸುಗಳನ್ನು ಸಾಕಿಕೊಂಡು ಇತರೆ ಪ್ರಾಣಿ ಪಕ್ಷಿಗಳನ್ನು ನೋಡಿಕೊಂಡು ಮನೆಯ ಒಳಿತಿಗೆ ಭಾಗಿಗಳಾಗಿದ್ದಾರೆ. ಇವತ್ತು ನಾವು ಪರಿಚಯಿಸಿದೀವಿ ಮಡಿಕೇರಿ ತಾಲೂಕು ತಾಳತ್ಮನೆಯ ಕಾಟಿಕೇರಿಯ ಪೊನ್ನೇಟಿ ಯು ನಿತ್ಯಕುಮಾರಿ ಅವರನ್ನು. ಈಚೆಗೆ ತಾಳತ್ಮನೆಯ ಕಾಟಿಕೇರಿಯ ಚಟ್ಟೊಳಿರ ಎಂ ನಂದಕುಮಾರ್ ಅವರ ಮನೆಗೆ ಹೋದಾಗ ನಂದಕುಮಾರ್ ಅವರನ್ನ ಕೇಳ್ತಾ ಇದ್ವಿ, ಇಲ್ಲಿ ಹತ್ತಿರದಲ್ಲಿ ಅಥವಾ ಒಂದು 5-10 ಕಿಲೋಮೀಟರ್ ದೂರದಲ್ಲಿ ಯಾರು ಹಸುಗಳನ್ನು ಸಾಕೊಂಡಿದ್ದಾರೆ, ಚೆನ್ನಾಗಿ ನೋಡಿಕೊಂಡು ಹಾಲನ್ನು ಮಾರಾಟ ಮಾಡ್ತಿದ್ದಾರೆ ಅಂದಾಗ ಅವರಿಗೆ ನೆನಪಿಗೆ ಬಂದಿದ್ದು ನಿತ್ಯಕುಮಾರಿ ಅವರದು. ತಕ್ಷಣ ಸಂಪರ್ಕ ಮಾಡಿದ್ವಿ, ನಿತ್ಯಕುಮಾರಿ ಅವರು ಲಭ್ಯ ಆದರು. ಅವರ ಕೃಷಿ ಮತ್ತು ಹಸು ಸಾಕಾಣಿಕೆಯಲ್ಲಿನ ಅನುಭವಗಳನ್ನು ಇವತ್ತು ಪ್ರಸಾರ ಮಾಡ್ತಿದ್ವಿ. ಅವರು ಬಾಲ್ಯದಲ್ಲಿ ಬೆಳೆದಿದ್ದು, ತವರು ಮನೆಯ ಹಿನ್ನೆಲೆ ಮತ್ತು ಹಾಲಿ ಹೇಗೆ ಸಾಕ್ತಿದ್ದಾರೆ ಅನ್ನೋದನ್ನು ಇವತ್ತು ಬಿತ್ತರಿಸಿದ್ವಿ. ನಿತ್ಯಕುಮಾರಿ ಅವರೇ ಹೇಳಿ, ನೀವು ಹುಟ್ಟಿದ್ದು ಬೆಳೆದಿದ್ದು ಓದಿದ್ದು ಇದನ್ನೆಲ್ಲ ನೆನಪು ಮಾಡ್ಕೊಳ್ಳಿ. ನಾನು ಹುಟ್ಟಿದ್ದು ಅಭ್ಯತ್ಮಂಗಲ ಗ್ರಾಮ ಮಡ್ತಿಲ್ಲ ಮನೆ, ಗೋಪಾಲ ಅವರ ಎರಡನೇ ಪುತ್ರಿ. ಹೈಸ್ಕೂಲ್ ಎಲ್ಲ ಚಟ್ಟಳ್ಳಿ ಹೈಸ್ಕೂಲ್, PUC ಮರಗೋಡು. ಆಮೇಲೆ ಮದ್ವೆ ಆಯ್ತು ತಾಳತ್ ಮನೆಗೆ, ಪೊನ್ನೇಟಿ ಮನೆಗೆ ಮದ್ವೆ ಆಗಿ. ಅಂದ್ರೆ ನನ್ನ ಸ್ಕೂಲ್ ಲೈಫ್ ಅಲ್ಲೇ ನಮ್ಮಅಮ್ಮ ಹಾಲ್ ಮಾರಿಯೇ ನಮ್ಮನ್ನು ಓದಿಸಿರೋದು. ಮತ್ತೆ ಇಲ್ಲಿ ಬಂದಾಗ ನಂಗೆ ಬಳವಳಿಯಾಗಿ ಒಂದು ಹಸು ಕೊಟ್ಟಿದ್ರು, ಅದನ್ನು ಕೂಡ ಇಲ್ಲಿ ತಂದು ಹಾಲು ವ್ಯಾಪಾರ ಏನ್ ಮಾಡ್ತಿರ್ಲಿಲ್ಲ ಅವಾಗ ಮನೆ ಒಳಗೆ ಅಂತ ಇಟ್ಕೊಂಡಿದ್ವಿ. ಆಮೇಲೆ ನಮ್ಗೆ ಅನ್ಸಿತ್ತು ಇನ್ನು ಹಾಲನ್ನ ನಾನು ದುಡ್ಡು ಕೊಡ್ತಾ ಕೊಡೋದು ಕಷ್ಟನೇ, ನಮಗೆ ಮನೇಲಿ ಮೊದಲಿಂದ ಹಾಲು ಇದ್ದು 1 ಲೀಟರ್ ಹಾಲು ತರಬೇಕಂದ್ರೆ ತುಂಬಾನೇ ಕಷ್ಟ ಆಗ್ತಿತ್ತು, ಅದು ಬೇಜಾರಾಗ್ತಿತ್ತು ಅಷ್ಟು ದುಡ್ಡು ಕೊಡ್ಬೇಕಲ್ಲ ಅಂತ. ಹಾಗೆ ನಾವು ಪುನಃ 1-2 ಹಸು ತಗೊಂಡ್ವಿ, ಮತ್ತೆ ಅದ್ರ ಕರುಗಳು ಹಾಗೆ ಹಾಗೆ ಆಗಿ ಇವಾಗ 4 HF ಹಸುಗಳಿವೆ, 2 ಜರ್ಸಿ ಹಸುಗಳಿವೆ. ಹಾಗೆ ಮೊದಲೊಂದು 40 ಲೀಟರ್ ಹಾಲು ನಾನು ಮಡಿಕೇರಿಗೆ ಕೊಡ್ತಿದ್ವಿ ಅಂಗಡಿಗೆ, ಇವಾಗ ಕಡಿಮೆ ಆಗಿ ಇವಾಗ ಎಲ್ಲ ಹಸುಗಳು ಗಬ್ಬ ಇದೆ. ಹಾಗೆ ಒಂದು 10 ಲೀಟರ್ ಅಷ್ಟಿಗೆ ಹಾಲು ಸಿಗುತ್ತೆ, ನಾಯಿಗಳು ಬೆಕ್ಕುಗಳು ಸುಮಾರು ಇದೆ, ಅದಕ್ಕೆಲ್ಲ ಹಾಲು ಬೇಕು. ಹಾಗೆ ಒಂದು 5 ಲೀಟರ್ ಹಾಲು ಅಂಗಡಿಗೆ ಕೊಡ್ತಿದ್ದೀವಿ, ಬಾಕಿ ಎಲ್ಲ ನಮ್ಮ ಮನೆ ಬಳಕೆಗೆ ಇಟ್ಕೊಂಡಿದ್ದೀವಿ. ಮತ್ತೆ ತೋಟಕ್ಕೂ ಹಾಗೆ ಸಗಣಿ ಗೊಬ್ಬರನೇ ಹಾಕ್ತೀವಿ ನಾವು, ಪುನಃ ಕಂಪನಿ ಗೊಬ್ಬರ ಕೂಡ ಹಾಕ್ತೀವಿ. ಮೊದಲಂದ್ರೆ ನಮಗೆ ತುಂಬಾ ಕಷ್ಟ, ಕಾಫಿ ತೋಟದಲ್ಲಿ ಕಲ್ಲು ಜಾಗ ಅಂತ ತುಂಬಾ ಬೇಜಾರಾಗ್ತಿತ್ತು, ಆದ್ರೆ ನಾನು ಸಗಣಿ ಗೊಬ್ಬರ ಹಾಕಿದ್ಮೇಲೆ ನಮ್ದು 1/2 ಎಕರೆಯಲ್ಲಿ 28 ಚೀಲ ನಾನೇ ಸಪ್ರೇಟ್ ನೋಡಿ ಇದು ಮಾಡಿ ನಂಗೆ ತುಂಬಾನೇ ಇಳುವರಿ ಸಿಕ್ಕಿದೆ ಸಗಣಿ ಗೊಬ್ಬರದಿಂದ, ತುಂಬಾನೇ ಒಳ್ಳೇದು ಆಗಿದೆ. ಹಾಗೆ ಮುಂದಕ್ಕೆ ಕೂಡ ನಾನು ಅದೇ ತರ ಇದು ಮಾಡ್ಕೊಳ್ತೀನಿ. ಮತ್ತೆ ಸಗಣಿ ಗೊಬ್ಬರನು ಸಹ ನಾನು ಸೇಲ್ ಮಾಡ್ತಿದ್ದೀವಿ 4,500 ಒಂದು ಪಿಕಪ್ಗೆ. ಹಾಗೆ ಮುಂದಕ್ಕೆ ಕೂಡ ನಾನು ಸಗಣಿ ಗೊಬ್ಬರದಲ್ಲೇ ಎಲ್ಲ ಇದು ಮಾಡೋಣ ಅಂತ ಇದ್ದೀನಿ. ತರಕಾರಿ ಮಾಡ್ಕೊಳ್ತೀವಿ, ಹಿತ್ತಲಲ್ಲೆಲ್ಲ ತರಕಾರಿ ತುಂಬಾ ಬೆಳಿತೀನಿ, ಮಿಶ್ರ ತಳಿ ಕೃಷಿಗಳನ್ನ ಮಾಡ್ಕೊಳ್ತಿದ್ದೀವಿ. ಹಾಗೆ ಹಸ್ಬೆಂಡ್ ಆರ್ಮಿ ರಿಟೈರ್ಡ್ ಆಗಿ ವಾಪಸ್ ಡಿಫೆನ್ಸ್ ಅಲ್ಲಿ ವರ್ಕ್ ಮಾಡ್ತಿದ್ದಾರೆ, ಮನೇಲಿ ಸುಮ್ಮನೆ ಹಾಕಿ ಇರೋದು ಅಂತ ಹೇಳಿ ಎಲ್ಲ ಕೆಲಸನೂ ನಾನೇ ಮಾಡ್ಕೊಳ್ತಿದ್ದೀನಿ. ಬಾಲ್ಯದಲ್ಲಿ ನೀವು ಕೃಷಿ ಕೆಲಸಗಳನ್ನ ಕಲ್ತಿದ್ದು ಮತ್ತೆ ಹಾಲು ಹಿಂಡಿದ್ದು ಏನಾದ್ರು ಕೊಟ್ಟಿಗೆ ಕೆಲಸ ಮಾಡಿದ್ದು ಅದನ್ನ ನೆನಪು ಮಾಡ್ಕೊಳ್ಬೋದಾ ನೋಡಿ? ನಮ್ಮ ಪಪ್ಪನ ಮನೇಲಿ ಅಂದ್ರೆ ಕೆಲಸ ಅಮ್ಮನವರೇ ಮಾಡ್ತಿದ್ವಿ, ನಾವು ಓದ್ತಿದ್ವಿ. ಸಂಜೆ ಆದಾಗ ಮಾತ್ರ ದನ ಕಟ್ಟೋದು, ನಂಗೆ ಬಾಲ್ಯದಿಂದಾನೆ ದನಗಳಂದ್ರೆ ತುಂಬಾನೇ ಇಷ್ಟ. ನಂಗೆ ದನ ಮಾರಕ್ಕೇನೆ ಇಷ್ಟ ಇಲ್ಲ, ಮಾರುವಾಗ ಬೇಜಾರಾಗ್ತಿತ್ತು, ದನ ತಗೊಳ್ಳೋದಂದ್ರೆ ಖುಷಿನೇ, ಆದ್ರೆ ಮಾರೋದು ಮಾತ್ರ ಭಾರಿ ಬೇಜಾರು ನಂಗೆ. ಹಾಗೆ ಸರ್, ವಿದ್ಯಾಭ್ಯಾಸ ಹೆಚ್ಚು ಮಾಡ್ಲಿಕ್ಕೆ ಆಗ್ಲಿಲ್ವಾ ಅಥವಾ ಏನು ಅನಾನುಕೂಲ ಆಯ್ತು? ಕೆಲವೊಬ್ರು ಯಾವ್ದೋ ಒಂದು ಕಾರಣಕ್ಕೆ ಕಡಿತಗೊಳಿಸಿಕೊಂಡು ಮತ್ತೆ ಕೃಷಿ ಜೀವನವನ್ನ ಮುಂದುವರಿಸ್ತಾರೆ, ನಿಮ್ದು ಹೇಗಾಯ್ತು? ಅಪ್ಪ ಅಮ್ಮ ಓದು ಓದು ಅಂತ ಹೇಳ್ತಾ ಇದ್ರು, ಆದ್ರೂ ನಮ್ಗೆ ಅಂದ್ರೆ ಮನೆಯಿಂದ ಸ್ವಲ್ಪ ದೂರನೇ ಹೋಗ್ಬೇಕು. ಆದ್ರೂ ನಂಗೆ ಡಿಗ್ರಿ ಮಾಡ್ಬೇಕಂದ್ರೆ ವೀರಾಜಪೇಟೆಗೆ ಹೋಗ್ಬೇಕಿತ್ತು, ಸ್ವಲ್ಪ ದೂರನೇ ಆಗ್ತಿತ್ತು. ಅಕ್ಕ ಮಾತ್ರ ಓದಿದ್ದಾರೆ, ಡಿಗ್ರಿ ಮಾಡಿದ್ದಾಳೆ, ನಾನು PUC ವರೆಗೆ ಓದಿದ್ದು. ಓದಿ ನರ್ಸಿಂಗ್ ಮಾಡ್ಬೇಕು ಅಂತ ಇಷ್ಟ ಇತ್ತು, ಅಷ್ಟೊತ್ತಿಗೆ ಮದ್ವೆ ಅಂತೇಳಿ ಫಿಕ್ಸ್ ಆಯ್ತು. ಹಾಗೆ ಮದ್ವೆ ಮಾಡಿದ್ರಿ. ಹೇಳ್ತಾ ಇದ್ರಿ ತವರು ಮನೆಯಿಂದ ಕೊಟ್ಟ ಒಂದು ಹಸು ಜೊತೆಗೆ 2 ಹಸುಗಳನ್ನ ಖರೀದಿ ಮಾಡ್ಕೊಂಡ್ರಿ, ಮದ್ವೆಯಾದ ವರ್ಷದಲ್ಲೇ ತಗೊಂಡ್ರೆ ಅಥವಾ ನೋಡ್ಕೊಂಡು ಯಾವಾಗ ಖರೀದಿ ಮಾಡ್ಕೊಂಡ್ರಿ? ಇಲ್ಲ, ಮದ್ವೆ ಆಗಿ ಅಮ್ಮ ಅಲ್ಲಿಂದ ಕೊಟ್ಟ ಬಳವಳಿಯಾದ ಹಸುನೇ ಸುಮಾರು ವರ್ಷ ಆಯ್ತು, ಅದರ ಕರುವೆ 2-3 ನಮ್ಮಲ್ಲೇ ಇತ್ತು. ಅದ್ರ ಮೇಲೆ ಇತ್ತೀಚೆಗೆ 1-8 ವರ್ಷದಿಂದ ಹಸು ತಕೊಂಡಿರೋದು ನಾವು. ನಮ್ಮ ಹಸ್ಬೆಂಡ್ ರಿಟೈರ್ಡ್ ಆದ ಟೈಮಲ್ಲಿ ಒಂದು ದೊಡ್ಡ ಹಸುನ 50,000 ಕೊಟ್ಟು ತಕೊಂಡ್ವಿ, ಅದೇ ಹಸುವಲ್ಲಿ ಇವಾಗ ಕರು ಹಾಕಿ ಹಾಕಿ ಈಗ 8 ಹಸು ಆಗಿದೆ. ನಂಗೆ ತುಂಬಾ ಹಸು ಆಗಿದೆ. ನಮ್ಮನೇಲೆ ಬೆಳೆದ ಹಸುಗಳನ್ನ ಹೊರಗಡೆಯಿಂದ ಬೇರೆಯಲ್ಲಿ ತಗೊಂಡಿದ್ದು, ಅದು 2 ಹಸು ಮಾತ್ರ ತಗೊಂಡಿದ್ದು, ಬಾಕಿ ಎಲ್ಲ ನಮ್ಮಲ್ಲೇ ಹುಟ್ಟಿದ್ದ ಹಸುಗಳೇ ಇರೋದು. ಆಸಕ್ತಿ ಇತ್ತು ಹೈನುಗಾರಿಕೆ ಅಥವಾ ಹಸು ಸಾಕಾಣಿಕೆಯನ್ನ ಬಹಳ ಇಷ್ಟಪಟ್ಟು ಮಾಡ್ಕೊಂತ ಬಂದ್ರಿ. ಎಷ್ಟೋ ಜನ ಮಹಿಳೆಯರು ಮನೆ ಕೆಲಸಗಳನ್ನ ಮಾಡಿಕೊಂಡು ತೋಟದ ಕೆಲಸಗಳನ್ನ ನಿರ್ವಹಿಸಲಿಕ್ಕೆ ಕಷ್ಟಪಡ್ತಾರೆ, ಇಷ್ಟಪಡೋದಿಲ್ಲ. ನೀವು ಮಕ್ಕಳನ್ನ ಬೆಳೆಸಿ ಈ ಕಡೆ ತೋಟವನ್ನು ನೋಡ್ಕೊಂತ ಹಸುಗಳನ್ನ ಸಾಕೊಂತ ಇನ್ನು ಬೇರೆ ಬೇರೆ ಜವಾಬ್ದಾರಿಗಳನ್ನು ನಿಭಾಯಿಸ್ಕೊಂತ ಬಂದಿದ್ರಿ, ಸಮಯ ಸಿಗುತ್ತೆ ಹೊಂದಿಸ್ಕೊಳ್ಬೇಕಷ್ಟೇ, ಏನಂತೀರಿ? ಇಲ್ಲ ಸರ್, ನಾನು 4 ಗಂಟೆಗೆ ಎದ್ದು ಫಸ್ಟ್ ಹಸುಗಳನ್ನೆಲ್ಲ ಹಾಲು ಕರೆದು ಹಾಲೆಲ್ಲ ಪ್ಲಾಸ್ಟಿಕ್ ಕವರ್ ಅಲ್ಲಿ ಪ್ಯಾಕ್ ಮಾಡಿ ಕಳಿಸ್ಬಿಟ್ಟು ಮತ್ತೆ ಮನೆ ಕೆಲಸಕ್ಕೆಲ್ಲ ತೊಡಗೋದು. ಮನೆದ ಕೆಲಸ ಎಲ್ಲ ಆದ್ಮೇಲೆ ಮತ್ತೆ ದನ ಕಟ್ಟೋದು, ಅದೆಲ್ಲ ಹೊರಗಿನ ಕೆಲಸ ಎಲ್ಲ ಮಾಡ್ಕೊಳ್ತೀವಿ. ಮತ್ತೆ ಮಧ್ಯಾಹ್ನ ಹೋಗಿ ದನ ಚೇಂಜ್ ಮಾಡ್ಕೊಂಡು ಬರ್ತೀವಿ, ಸಂಜೆ 5:30-6 ಗಂಟೆ ಆಗುವಾಗ ಹೊಡ್ಕೊಂಡು ಬರ್ತೀವಿ ಅಷ್ಟೇ. ಕೆಲಸಗಳನ್ನ ಯಾವಾಗ ಮಾಡ್ಬೇಕನ್ನೋದ್ರ ಬಗ್ಗೆ ಒಂದು ಪಟ್ಟಿ ಇಟ್ಕೊಂಡ್ರೆ ಮನಸ್ಸಿನಲ್ಲಿ ತಂತಾನೇ ಹೋಗ್ತಾ ಇರತ್ತೆ, ಶ್ರಮದಾಯಕ ಅಂತ ಅನ್ಕೊಂಡ್ರೆ ಯಾವ ಕೆಲಸನೂ ಸರಿಯಾಗಿ ಮಾಡ್ಕೊಳಕ್ಕೆ ಆಗುದಿಲ್ಲ. ಮನೆಯಲ್ಲಿ ಯಾರ್ಯಾರಿದ್ದೀರಿ ಹೇಳಿ? ಮಗಳದು ಮದ್ವೆ ಆಗಿದೆ, ಮಗ ಇದ್ದಾನೆ, ಮತ್ತೆ ಮೈದುನ ಇದ್ದಾರೆ, ಮೈದುನ ಮಿಸ್ಸಸ್, ಅವ್ರ ಎರಡು ಮಕ್ಕಳು, ಮತ್ತೆ ನಮ್ಮ ಅಮ್ಮ ಕೂಡ ಪಾರ್ಶ್ವವಾಗಿ ಮಲಗಿದಲ್ಲೇ ಇರೋದು, ಅವರು ಎರಡೂವರೆ ವರ್ಷದಿಂದ ನಮ್ಮನೇಲೇ ಇದ್ದಾರೆ, ಅವ್ರನ್ನ ಕೂಡ ನೋಡ್ಕೋಬೇಕು. ಎಲ್ಲ ಕೆಲಸನ ಮಾಡಿಕೊಂಡು ಕೋಳಿಗಳಿದೆ, ನಾಯಿಗಳಿದೆ, ಬೆಕ್ಕುಗಳು ಇದೆ, ಹಂದಿ ಸಾಕ್ತಾ ಇದ್ವಿ, ಸುಮಾರಕ್ಕೆಲ್ಲ ಫಾರ್ಮೇ ಮಾಡಿದ್ವಿ, ಇವಾಗ ಬೇಡ ಕಷ್ಟ ಆಗುತ್ತೆ ಅಂತ ಅಮ್ಮಂಗೆ ಈ ಥರ ಆದ್ಮೇಲೆ ಹಂದಿ ಕೂಡ ಬಿಟ್ಬಿಟ್ವಿ, ಇಲ್ಲದಿದ್ರೆ ಎಲ್ಲ ಕೆಲಸ ನಾವೇ ಮಾಡಿಕೊಂಡು ಕುಟುಂಬದವರೇ ಎಲ್ಲ ಸೇರ್ಕೊಂಡು ಮಾಡ್ತಾವೆ. ಒಟ್ಟು ಎಷ್ಟು ಎಕರೆ ಕಾಫಿ ತೋಟ ಇದೆ? ಒಂದೂವರೆ ಎಕರೆ ಬರುತ್ತೆ, ಮೈದುನ ಅವ್ರಿಗೆ ಒಂದೂವರೆ, ನಮಗೆ ಒಂದೂವರೆ ಎಕರೆ. ಅದನ್ನ ನಾವಂದ್ರೆ ಆಚೆ ಕೂಡ್ಕೊಂಡೇ ಕೆಲಸ ಮಾಡ್ಕೊಳ್ಳೋದು, ನಾವು ಒಂದು ಎರಡು ಜನರನ್ನ ಕೆಲಸಕ್ಕೆ ಕರ್ಕೊಳ್ತೀವಿ, ಮತ್ತೆ ನಾವೇ ಕೂಡಾಡಿ ಕೆಲಸ ಮಾಡ್ಕೊಳ್ತೀವಿ. ಮಹಿಳೆಯರು ಕೃಷಿ ಕೆಲಸಗಳಲ್ಲಿ ತೊಡಸ್ಕೊಂಡ್ರೆ ಅನುಕೂಲಗಳು ಅದೇ ಆಗ್ತವೆ, ಅಭಿವೃದ್ಧಿನೂ ನಮ್ಮ ತೋಟದಲ್ಲಿ ಮನೆಯಲ್ಲಿ ಕೊಟ್ಟಿಗೆಯಲ್ಲಿ ಆಗ್ತಾ ಇರತ್ತೆ. ನೋಡಿ, ತಾವು ಹೇಳ್ತಾ ಇದ್ರಿ ತವ್ರ ಮನೆಯಿಂದ ತಂದ ಹಸು ಎಷ್ಟೊಂದು ಕರುಗಳನ್ನು ಕೊಡ್ತು, ಈಗಲೂ ಇಟ್ಕೊಂಡಿದ್ರೆ ಕೆಲವೊಬ್ರು ಹೇಳ್ತಾರೆ 20-25 ವರ್ಷಗಳ ಕಾಲ ಹಸುನ ಇಟ್ಕೊಂಡಿದ್ವಿ ಅಂತ. ನಿಮ್ದು ಎಷ್ಟು ವರ್ಷ ಇತ್ತು? ತವ್ರ ಮನೆಯಿಂದ ತಂದ ಹಸುಗಳಲ್ಲಿ ಒಂದು ಆಕ್ಸಿಡೆಂಟ್ ಆಗಿ ಸತ್ತು ಹೋಗ್ಬಿಡ್ತು ರೋಡ್ಗೆ ತಪ್ಸ್ಕೊಂಡು ಹೋಗಿ, ಮತ್ತೆ ಒಂದು ಇದ್ದಕ್ಕಿದ್ದಾಗೆ ಕಾಯಿಲೆ ಬಂದು ಸತ್ತು ಹೋಯ್ತು. ಆದ್ರೆ ಸುಮಾರು ವರ್ಷ ಇತ್ತು ನನಗೆ, ತುಂಬಾನೇ ಕರುಗಳು ಸಿಕ್ತಿತ್ತು, ಮತ್ತೆ ಅದ್ರ ಮೇಲೆ ತಕೊಂಡಿದ್ವಿ, ಮತ್ತೆ ಒಂದು ಚಿಕ್ಕ ಕರು ಮಾತ್ರ ಇತ್ತು, ಅದರಿಂದ ಆಗಿದ್ದು ಇನ್ನೊಂದು ಕರು ಇದೆ, ಮತ್ತೆ ಎಲ್ಲ ಬೇರೆ ಎರಡು ಹಸುಗಳು ತಕೊಂಡಿದ್ದೆಲ್ಲ ಅದರದೇ ಕರುಗಳು ಇರೋದು. ಇವಾಗ ಕರುಗಳನ್ನು ಮಾರಾಟ ಮಾಡಿದಿರಲ್ವಾ? ಇಲ್ಲ, ನಾನು ಕರುನ ಇದುವರೆಗೆ ಮಾರಲಿಲ್ಲ, ನನಗೆ ಮಾರಕ್ಕೆ ಇಷ್ಟ ಆಗಲ್ಲ. ಮತ್ತೆ ಕಳೆದ ಮಳೆಗಾಲದಲ್ಲಿ ತುಂಬಾ ಕೋಟಾ ಚಳಿಯಿಂದಾಗಿ ದೊಡ್ಡ ಒಂದು ಹಸು ಇತ್ತು, ಆ ಹಸು ಒಂದು ತಿಂಗಳು ಮಲಗಿದಲ್ಲೇ ಇತ್ತು. ಮೂರ್ನಾಡಿಯಿಂದ ನಾವು ವೆಟನರಿಯಿಂದ ಕ್ರೈನ್ ಟೈಪ್ ಅದೊಂದು ಇದಿದೆ, ಅದನ್ನ ತಂದು ಎತ್ತೋದು ಮಲಗಿಸೋದು ಮಾಡಿ ಒಂದು ತಿಂಗಳು ನೋಡ್ಕೊಂಡ್ವಿ, ಮತ್ತೆ ಅದು ಸತ್ತೋಯ್ತು. ಒಂದು ಎರಡು ಕರುಗಳು ಅಷ್ಟೇ, ತುಂಬಾ ಚಳಿಗಾಳಿಂದಾಗಿ ಅದು ಕೂಡ ಸತ್ತೋಯ್ತು. ಹಾಗೆ ಒಟ್ಟೊಟ್ಟಿಗೆ ಮೂರು ದನಗಳು ಸತ್ತೋಯ್ತು. ಹಾಗೆ ನಮ್ಮ ಮಡಿಕೇರಿಯಿಂದ ಚಿದಾನಂದ ಡಾಕ್ಟರ್ ಮತ್ತೆ ಭಾಗೀರಥಿ ಮೇಡಮ್ ಅಂತ ಇದ್ರು, ತುಂಬಾ ಅವರು ಒಳ್ಳೆ ಇದ್ ಮಾಡ್ತಾ ಇದ್ರು ನಮಗೆ, ಏನು ಹೇಳಿದ್ರು ಪಟ್ಟಂತ ಬಂದು ಎಲ್ಲ ಇದ್ ಮಾಡಿ ನನಗೆ ಮನೆ ಇದ್ದಾಗೆ ಅವರು ಆ ಕಡೆ ಈ ಕಡೆ ಯಾವಾಗ ಕರೆದ್ರು, ಎಷ್ಟು ಗಂಟೆ ರಾತ್ರಿ ಹೇಳಿದ್ರು ಸಹ ಪಾಪ ಚಿದಾನಂದ ಡಾಕ್ಟರ್ ಬಂದು ನಮ್ಮ ಹಸುಗಳನ್ನ ಟ್ರೀಟ್ಮೆಂಟ್ ಮಾಡಿ ಕಳಿಸ್ತಿದ್ರು. ಭಾಗೀರಥಿ ಮೇಡಮ್ ಅಷ್ಟೇ, ಎಷ್ಟೊತ್ತಿಗೆ ಹೋದ್ರು ಸಹ ಚೆನ್ನಾಗಿ ನೋಡಿ ಇದ್ ಮಾಡ್ತಾ ಇದ್ದಾರೆ ನಮಗೆ. ಈಗ 4 HF ಕ್ರಾಸ್ ಹಸುಗಳು, 2 ಜರ್ಸಿ ಹಸುಗಳು, ಹಾಗೆ 4-6 ಕರುಗಳಿದಾವೆ. ಕೊಟ್ಟಿಗೆ ಹೇಗಿದೆ, ಹೇಗ್ ಮಾಡ್ಕೊಂಡ್ರಿ? ಏನಾದ್ರೂ ಅದಕ್ಕೆ ಬಂಡವಾಳ ಹಾಕ್ಲಿಕ್ಕೆ ಸಾಲ ಏನಾದ್ರು ಮಾಡಿದ್ರಾ ಅಥವಾ ಹೇಗ್ ಮಾಡಿದ್ರಿ ಹೇಳಿ. ಇಲ್ಲ, ನಾವು ಅಂದ್ರೆ ಈ ಧರ್ಮಸ್ಥಳ ಸಂಘದಲ್ಲಿ ಕೊಟ್ಟಿಗೆ ರಿಪೇರಿಗೆ ಸ್ವಲ್ಪ ಸಾಲ ತಗೊಂಡಿದ್ದೆ. ನಾನು ಬೇರೆ ಇದ್ರಂದ ಇದ್ ಮಾಡೋಣ, ಹಾಲು ಕೊಡೋದು ಅದೇ ದುಡ್ಡಲ್ಲಿ ಆಚೆ ಈಚೆ ಇದ್ ಮಾಡ್ಕೊಳ್ತೀನಿ ಹೊರತಾಗಿ ನಮ್ಮ ಸ್ವಂತ ಇದು ಹಾಕಲ್ಲ. ಅದ್ರ ಹಾಲಿಂದನೇ ಫೀಡ್ಗೂ ಅಷ್ಟೇ, ಕೊಟ್ಟಿಗೆಗೂ ಸಹ ಅದ್ರ ಇದರಲ್ಲೇ ನಾನು ಇದ್ ಮಾಡ್ಕೊಳ್ತಾ ಇದ್ದೀನಿ. ಕೊಟ್ಟಿಗೆ ಹೇಗಿದೆ? ಈಗ ಕೆಲವೊಬ್ರು ಮ್ಯಾಟ್ ಹಾಕೊಳ್ತಾರೆ, ಸಿಮೆಂಟ್ ಸಾರಿಸಿದ ನೆಲವನ್ನು ಇಟ್ಕೊಳ್ತಾರೆ, ನಿಮ್ದು ಹೇಗಿದೆ ಅಂತ ನಮ್ಮ ಶ್ರೋತೃಗಳಿಗೆ ತಿಳಿಪಡಿಸಿ. ನಮ್ದು ಸಿಮೆಂಟ್ ಕೊಟ್ಟಿಗೆ ಇದೆ, ಅದರಲ್ಲಿ ಅಂತ ಹೇಳಿದ್ರೆ ಗಬ್ಬದ ಹಸುನ ನಾನು ಕಟ್ಟಲ್ಲ, ಕಾಲ್ ಜಾರೋದು ಅದೆಲ್ಲ ಇರುತ್ತೆ, ಅದಕ್ಕೆ ನಾನು ದೊಡ್ಡ ಹಸುಗಳನ್ನ ಅದರಲ್ಲಿ ಕಟ್ಟಲ್ಲ, ಮಾಮೂಲು ಮಣ್ಣಿನ ನೆಲದಲ್ಲೇ ಕಟ್ಟೋದು. ಅಕಸ್ಮಾತ್ ಅದು ಸ್ವಲ್ಪ ಸ್ವಲ್ಪ ಗುಂಡಿ ಎಲ್ಲ ಬೀಳುತ್ತೆ, ಅಲ್ಲಿಗೆ ತಿಂಗಳಿಗೊಮ್ಮೆ ಮಣ್ಣು ಹಾಕಿ ಲೆವೆಲ್ ಮಾಡ್ಕೊಳ್ತೀವಿ. ಆ ಮಣ್ಣಲ್ಲಿ ಕಟ್ಟಿದ್ರೆ ಚಂದ ಇರುತ್ತೆ, ಅವ್ರಿಗೆ ಏಳಕ್ಕೇನು ಚೆನ್ನಾಗಿರುತ್ತೆ, ಗ್ರಿಪ್ ಸಿಗುತ್ತೆ. ಮತ್ತೆ ದೊಡ್ಡ ಹಸುಗಳು ಇಂದ ಎರಡೆರಡು ಸರಿ ಏಳೋದು ಮಲಗೋದೆಲ್ಲ ಮಾಡ್ತವೆ, ಸೊಂಟ ಎಲ್ಲ ನೋವಿರುತ್ತೆ. ಆದ್ರೆ ಮಣ್ಣಲ್ಲಿ ಕಟ್ಟಿದ್ರೆ ಸಡನ್ ಆಗಿ ಎದ್ದೇಳ್ತವೆ, ಯಾವ ತೊಂದರೆ ಇಲ್ಲ, ಹಿಡಿಯೋದು ಬೇಡ, ಏನ್ ಮುಟ್ಟೋದೇ ಬೇಡ ಅವ್ರನ್ನ. ಸಿಮೆಂಟ್ ನೆಲಲ್ಲಿ ಕಟ್ಟರೆ ಕಾಲ್ ಜಾರೋದು ಆ ತರ ಜಾರ್ಕೊಂಡು ಮಾಡ್ಕೊಂಡು ಹೇಳ್ತವೆ. ಅದಕ್ಕೆ ನಾವು ಜಾಸ್ತಿ ನೆಲದ ಕೊಟ್ಟಿಗೆನೆ ಯೂಸ್ ಮಾಡ್ತಿರೋದು, ಒಂದು ಕೊಟ್ಟಿಗೆ ಮಾತ್ರ ಸಿಮೆಂಟ್ ಇದೆ, ಅಲ್ಲಿ ಚಿಕ್ಕ ಚಿಕ್ಕ ಕರುಗಳನ್ನ ಮಾತ್ರ ಕಟ್ಟೋದು, ದೊಡ್ಡ ಹಸುಗಳನ್ನ ಹೊರಗಡೆನೆ ಕಟ್ಟೋದು. ರಬ್ಬರ್ ಮ್ಯಾಟ್ ಅನ್ನ ಹಾಕೊಂಡ್ರೆ ಅನುಕೂಲ ಅಂತ ಅನ್ಕೊಂಡು ಕೆಲವೊಬ್ರು ಬಳಸ್ಕೊಂಡಿದ್ರೆ, ನೀವೇನಾದ್ರೂ ಉಪಯೋಗಿಸ್ಕೊಂಡ್ರೆ ಹೇಗೆ? ನಾನು ಅದು ಉಪಯೋಗಿಸಿಲ್ಲ, ನಂಗೆ ಹೇಳಿದ್ರು ಚಿದಾನಂದ ಡಾಕ್ಟರ್ ಹೇಳಿದ್ರು ಸುಳ್ಳೆ ಸೈಡ್ ಎಲ್ಲ ಮ್ಯಾಟ್ ಹಾಕ್ತಾರೆ ತಂದ ಹಾಕಿ ಅಂತ. ನನ್ಗೆ ಯಾಕೋ ಅದು ಇಷ್ಟ ಆಗಿಲ್ಲ, ಮತ್ತೆ ಬೇಡ ಅಂತಾನೆ ನಾನು ಇದ್ ಮಾಡಿದೆ, ನಾನು ಬೇಡ ನೆಲನೇ ಇರ್ಲಿ ನಮ್ಗೆ ಅದೇ ಸರಿ ಅಂತ ಹೇಳಿ ಹಾಗೆ ಇದ್ ಮಾಡ್ತೀವಿ ನಾವು. ಖಾಲಿ ನೆಲ ಉಷ್ಣವನ್ನ ನಿಯಂತ್ರಣ ಮಾಡುತ್ತೆ, ಹಾಗೆ ಹಿಡಿತಾ ಇರುತ್ತೆ, ತಾವು ಹೇಳಿದಂಗೆ ಕಾಲು ಜಾರೋದಿಲ್ಲ, ಗಂಜಲ ಹಾಕಿದ್ದು ಮಣ್ಣಿನ ಜೊತೆಗೆ ಸೇರ್ಕೊಳ್ಳುತ್ತೆ, ಹಾಗಿಂದಾಗೆ ತಗ್ಗುಗಳನ್ನು ನೋಡ್ಕೊಂಡು ಮುತ್ತಾ ಇದ್ರೆ ಅನುಕೂಲ. ಅದನ್ನೆಲ್ಲದು ಸೇರಿಸಿ ಒಂದು 3-6 ತಿಂಗಳಿಗೊಂದ್ಸರಿ ಮಣ್ಣನ್ನ ತೆಗೆದು ಹೊಸ ಮಣ್ಣನ್ನ ಹಾಕ್ತಿರೋ ಹೇಗೆ? ಹೊಸ ಮಣ್ಣು ಅಂತ ಇಲ್ಲ, ಅದೆಲ್ಲ ಗಟ್ಟಿಯಾಗಿರುತ್ತೆ ಅಲ್ಲ, ಗುಂಡಿ ಇರುತ್ತೆ, ಗುಂಡಿನ ಕಲ್ಲು ಎಲ್ಲ ಹಾಕಿ ಮುಚ್ಚಿ ಚಂದ ಮಣ್ಣು ಹಾಕಿ ಲೆವೆಲ್ ಮಾಡ್ಕೊಳ್ತೀವಿ. ಮತ್ತೆ ಅದು ಗಟ್ಟಿಯಾಗಿ ಸಿಮೆಂಟ್ ನೆಲ ತರನೇ ಇರುತ್ತೆ, ಲೆವೆಲ್ ಆಗಿರುತ್ತೆ. ಸಿಮೆಂಟ್ ನೆಲಕ್ಕಿಂತ ಅವ್ರಿಗೆ ಈ ಮಣ್ಣಿನ ನೆಲನೇ ಇಷ್ಟ, ದನಗಳೆಲ್ಲ ಬರೋರು ಕಟ್ಟುವ ಜಾಗದಲ್ಲಿ ಬಂದು ನಿಂತ್ಕೊಳ್ತವೆ. ಮಳೆಗಾಲದಲ್ಲಿ ಮಾತ್ರ ಚಿಕ್ಕ ಕರುಗಳನ್ನೆಲ್ಲ ಸಿಮೆಂಟ್ ನೆಲದಲ್ಲಿ ಒಳಗಡೆ ಕಟ್ಟೋದು, ಕೆಸರಲ್ಲೆಲ್ಲ ಕಟ್ಟಲ್ಲ. ಇವನ್ನ ಮಾತ್ರ ಮಣ್ಣು ಹಾಕಿರ್ತೀವಲ್ಲ ಅದರಲ್ಲೇ ಕಟ್ಟೋದು. ಮಳೆಗಾಲದಲ್ಲಿ ಯಾವುದೇ ಕಾರಣಕ್ಕೆ ದೊಡ್ಡ ಹಸುಗಳನ್ನ ನಾವು ಸಿಮೆಂಟ್ ನೆಲದಲ್ಲಿ ಕಟ್ಟೋದಿಲ್ಲ. ಮೇಯಿಸುವ ಜಾಗ ಮತ್ತೆ ಕೊಡುವ ಹುಲ್ಲು ಪಶು ಆಹಾರ ಇದ್ರ ಬಗ್ಗೆ ಪ್ರಸ್ತಾಪ ಮಾಡ್ತೀರಾ? ನೋಡಿ, ನಾನು ಗಬ್ಬದ ಹಸುವಲ್ಲಿ ಫೀಡ್ ಕೊಡ್ತಾ ಇರ್ತೀನಿ, ಮತ್ತೆ ಕ್ಯಾಲ್ಸಿಯಂ ಟಾನಿಕ್ ಕೊಡ್ತಾ ಇರ್ತೀನಿ, ಮತ್ತೆ ಅವಕ್ಕೆ ಕರು ಹಾಕಿದ್ಮೇಲೆ ಬೂಸನ್ನು ಫೀಡು ಅದೆರಡು ಮಿಕ್ಸ್ ಮಾಡಿ ಕೊಡ್ತೀನಿ, ಹಿಂಡಿ ಎಲ್ಲ ಕೊಡಕ್ ಹೋಗಲ್ಲ. ಮತ್ತೆ ಕರು ಹಾಕಿದಾಗೆ ಕ್ಯಾಲ್ಸಿಯಂ ಟಾನಿಕ್ ಕೂಡ ಕೊಡ್ತಾ ಇರ್ತೀನಿ, ಮತ್ತೆ ಕಾಲ್ಬಾಯಿ ಜ್ವರ ಟೈಮಿಗೆ ಇಂಜೆಕ್ಷನ್ ಮಾಡಿಸ್ತಾ ಇರ್ತೀನಿ, ಮತ್ತೆ ಈಗಾಗಿ ಒಂದ್ಸರಿ ರಾಬಿಸ್ ಎಲ್ಲ ಶುರು ಆಗ್ಬಿಟ್ಟಿತ್ತು, ಹಾಗಾಗಿ ನಾನು ರಾಬಿಸ್ ಇಂಜೆಕ್ಷನ್ ಕೂಡ ಹಸುಗಳಿಗೆ ಎಲ್ಲದಕ್ಕೂ ಮಾಡಿಸಿದ್ದೀನಿ. ಪಶುವೈದ್ಯರ ಸಂಪರ್ಕ ಇದೆ, ಹಾಗೆ ಏನಾದ್ರೂ ಸಣ್ಣ ಪುಟ್ಟ ವ್ಯತ್ಯಾಸ ಆದ್ರೆ ಗಿಡಮೂಲಿಕೆ ಕೊಡೋದು ಕಲ್ತಿದ್ರೆ ಹೇಗೆ? ನಾನು ಅಂದ್ರೆ ಹಗಲ್ ಸೊಪ್ಪು ಅದೆಲ್ಲ ಚಿಕ್ಕ ಚಿಕ್ಕ ಕರುಗಳಿಗೆ ಹುಳಕ್ಕೆ ಅಂತ ಕೊಡ್ತೀವಿ, ಆದ್ರೆ ನಾವೆಲ್ಲ ಈಗ ವೆಟನರಿಯಿಂದ ಇದಾಗಿ ಕರು ಹಾಕಿದ ತಕ್ಷಣ ನಾನು ಅವ್ರಿಗೆ ಇನ್ಫಾರ್ಮ್ ಮಾಡ್ತೀನಿ, ಅವ್ರು ಹೇಳ್ತಾರೆ ಇಷ್ಟು ದಿವಸದಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಗದ್ದೆ ಜಾಗದಲ್ಲಿ ನೀವು ಎರಡು ಸಾರಿ ಕಟ್ಟಿ ಬದಲಾವಣೆ ಮಾಡ್ತೀರಿ ಜಾಗವನ್ನ. ಎಷ್ಟುದ್ದದ ಹಗ್ಗವನ್ನ ಕಟ್ತೀರಿ ಒಂದೊಂದಕ್ಕೆ? ದೊಡ್ಡ ದೊಡ್ಡ ಹಸುಗಳಿಗೆಲ್ಲ 50 meter ಅಷ್ಟು ಹಗ್ಗ ಇರುತ್ತೆ, ಕರುಗಳಿಗೆ ಚಿಕ್ಕ ಚಿಕ್ಕದಾಗಿರುತ್ತೆ. ಒಂದು 3:30-4 ಗಂಟೆಗೆ ಹೋಗಿ ಗದ್ದೆಲ್ಲೇ ಕೂತ್ಕೊಂಡು ಸ್ವಲ್ಪ ಹೊತ್ತು ಬಿಡ್ತೀನಿ, ಬಿಟ್ಟು ಅಲ್ಲಿ ಮೇಯಿಸ್ಕೊಂಡು ಇರ್ತೀನಿ. ಒಂದು 6:30 ಮನೆಗೆ ಹೊಡ್ಕೊ ಬರ್ತೀನಿ. ಮಧ್ಯದಲ್ಲಿ ಏನಾದರೂ ನೀರಡಿಕೆ ಆದರೆ ಅಥವಾ ಏನಾದರೂ ಅನಾನುಕೂಲ ಆಗದ ರೀತಿಯಲ್ಲಿ ಹೇಗೆ ಗಮನಿಸ್ತೀರಿ? ನಾವೆಲ್ಲಾದರೂ ಹೋಗಬೇಕು ಅಂದರೆ ಸಾಧಾರಣ ನೀರ್ ಸೈಡಲ್ಲಿ ಮತ್ತೆ ಗುಂಡಿ ಇರುವಲ್ಲಿ ಅಲ್ಲಿ ಕಟ್ಟಲ್ಲ, ಲೆವೆಲ್ ಜಾಗದಲ್ಲಿ ನೋಡಿಬಿಟ್ಟೆ ಕಟ್ಟಿ ಹೋಗೋದು. ಆದರೆ ಎಲ್ಲಿ ಹೋದರೂ ಕೂಡ ನಾವು 5 ಗಂಟೆಗೆ ಮನೆ ತಲುಪೇ ತಲುಪ್ತೀವಿ, ತಲುಪಿ ಬಂದು ದನಗಳಿಗೆ ಬಾಯರ್ಕೆಗೆ ನೀರು ಕೊಡ್ತೀವಿ. ಆದರೆ ಎಲ್ಲಾದರೂ ಹೋಗುವಾಗ ಮಾತ್ರ ತೋಡ್ ಸೈಡು ಎಲ್ಲ ಕಟ್ಟೋದಿಲ್ಲ, ಯಾಕೆ ಸುತ್ತಿಕೊಂಡು ಕಾಲು ಜಾರಿ ಎಲ್ಲ ಬಿದ್ದುಬಿಟ್ರೆ ಕಷ್ಟ ಅಲ್ಲ ಅಂತೇಳಿ. ಸಗಣಿ ಗೊಬ್ಬರವನ್ನ ನೀವು ಬಳಸಿಕೊಂಡು ಮಾರಾಟ ಮಾಡ್ತೀವಿ ಅಂತ ಹೇಳ್ತಾ ಇದ್ರಿ. ಸಗಣಿ ಗೊಬ್ಬರದ ಬಳಕೆ ಉಪಯುಕ್ತ ಅಂತ ಎಲ್ಲರಿಗೂ ಗೊತ್ತು, ಇದರ ವಿಚಾರದಲ್ಲಿ ಯಾರು ಬೇರೆ ಮಾತಾಡಲಿಕ್ಕೆ ಆಗೋದಿಲ್ಲ. ಮಣ್ಣಿಗೆ ಸಗಣಿ ಗೊಬ್ಬರ ಸೇರಿದಷ್ಟು ಯಾವುದೇ ಬೆಳೆಗೂ ಒಳ್ಳೆ ಪರಿಣಾಮಗಳು ಕಂಡು ಬರ್ತವೆ. ನೀವು ಕಂಡಂತೆ ಕಾಫಿಯಲ್ಲಿ ನೀವು ಹೇಗೆ ಈ ಸಗಣಿ ಗೊಬ್ಬರವನ್ನು ಉಪಯೋಗಿಸ್ಕೊಳ್ತದ್ರಿ, ಅದರ ಪರಿಣಾಮಗಳನ್ನ ಏನ್ ಕಂಡಿದ್ರಿ? ಫಸ್ಟ್ ನಮಗೆ ಗೊತ್ತಿರಲಿಲ್ಲ, ಈಗ ಹಸಿ ಸಗಣಿ ಹಾಕಬಾರ್ದು ಹಾಕಬಾರ್ದು ಅಂತ ಹೇಳ್ತಿದ್ರು. ನಮ್ಮ ಪಪ್ಪ ಹೇಳ್ತಿದ್ರು 4 ಗಿಡದ ಮಧ್ಯಕ್ಕೆ ಒಂದು ಕುಕ್ಕೆ ಹಾಕು ಸಗಣಿ, ಏನಾಗೋದಿಲ್ಲ, ಅದು ಮತ್ತೆ ಒಣಗಿದ್ಮೇಲೆ ಸರಿಯಾಗುತ್ತೆ, ಆದರೆ ಗಿಡದ ಬುಡಕ್ಕೆ ಮಾತ್ರ ಹಾಕಬಾರ್ದು ಅಂತ. ಹಾಗೆ ನಾವು ಅದೇ ಥರ 4 ಗಿಡದ ಮಧ್ಯಕ್ಕೆ ಹಸಿ ಸಗಣಿ ಹಾಕ್ತೀವಿ, ಆದರೆ ಮಳೆಗಾಲದಲ್ಲಿ ಹಾಕೋದಿಲ್ಲ, ಬೇರೆ ಟೈಮಲ್ಲೆಲ್ಲ ಹಾಕೋ, ಈಗ ಬೇಸಿಗೆ ಟೈಮ್ ಬಂತು ಅಂತಂದ್ರೆ ಹಾಕ್ತೀವಿ. ಅದನ್ನ ಈ ಕೋಳಿಗಳೆಲ್ಲ ತೋಟದಲ್ಲಿ ಹೋಗಿ ಫುಲ್ ಕೇರಿ ಎಲ್ಲ ಇದು ಮಾಡಿರ್ತದೆ, ಅದರಿಂದ ನಮಗೆ ಅನುಕೂಲನೇ ತುಂಬಾನೇ. ಸಗಣಿ ಗೊಬ್ಬರದಿಂದ ಇಳುವರಿ ಜಾಸ್ತಿ ಅಲ್ಲದ ಕಮ್ಮಿ ಇಲ್ಲ, ಗಿಡಗಳೆಲ್ಲ ಹಸಿರಾಗಿರುತ್ತೆ, ಎಲೆ ಉದುರದಾಗಲಿ, ಮಳೆಗಾಲದಲ್ಲಿ ತುಂಬಾ ಕಾಫಿ ಉದುರದಾಗೋದಿಲ್ಲ, ಆ ತರ ನಮ್ಮ ತೋಟದಲ್ಲಿ ಇದುವರೆಗೆ ನಾವು ಕಂಡೇ ಇಲ್ಲ. ಆದ್ರೆ ನಮಗೆ ಅಷ್ಟೇ ಕಾಫಿ ತೋಟ ಇರೋದು, ಆದರೂ ಅದರಲ್ಲಿ ತುಂಬಾನೇ ನಮಗೆ ಬೇಕಾದಷ್ಟು ಇಳುವರಿ ಚೆನ್ನಾಗಿ ಬರ್ತಾ ಇದೆ ಇವಾಗ. ಅದನ್ನೇ ಕೇಳೋದು, ಸಗಣಿ ಗೊಬ್ಬರ ಹಾಕಿ ಎಷ್ಟು ಇಳುವರಿ ತಗೊಳ್ತಾರೆ ಅನ್ನೋ ಒಂದು ಕುತೂಹಲ ಜನಗಳಲ್ಲಿ ಬಂದೇ ಬರುತ್ತೆ. ಲೆಕ್ಕ ಹಾಕಿರ್ಬೇಕು, ಗಮನಿಸಿರ್ಬೇಕು ನೀವು ಇಳುವರಿ ವಿಚಾರನ. ನಾವೀಗ ಕಂಪನಿ ಗೊಬ್ಬರ ಹಾಕಿದ್ರೆ ಕರೆಕ್ಟ್ ಟೈಮ್ಗೆ ಹಾಕ್ಬೇಕು ಅಂತ ಇದೆ, ಇದರಲ್ಲಿ ಹಾಗೆ ಅಲ್ಲ. ನಾವು ಈ ವರ್ಷ ಹಾಕಿದ್ರೆ ಅದು 3 ವರ್ಷ ಅದರ ಫಲ ಇರುತ್ತೆ ಅಂತ ಹೇಳ್ತಾರೆ, ಆದ್ರೆ ಕಂಪನಿ ಗೊಬ್ಬರದಲ್ಲಿ 1 ವರ್ಷಕ್ಕೆ ಮಾತ್ರ ಅದು ಫಲ ಕೊಡೋದು, ಈ ವರ್ಷ ಹಾಕಿದ್ರೆ ಬರವರ್ಷಕ್ಕೆ ಒಂದು ಕೊಡ್ತಾರೆ, ಪುನಃ ಬರವರ್ಷ ಹಾಕಿದ್ರೆ ಫಸಲು ಕಮ್ಮಿ ಆಗುತ್ತೆ. ಅದು ಸಗಣಿ ಗೊಬ್ಬರದಲ್ಲಿ ಆ ತರ ಅಲ್ಲ, ವರ್ಷಂ ಪ್ರತಿ ಒಂದೇ ಲೆವೆಲ್ ಅಲ್ಲಿ ಕಾಫಿ ಕೊಡುತ್ತೆ. ನೀವು 1.5 ಎಕರೆ ಇಲ್ಲಿ ಮತ್ತೆ ಇನ್ನು 1.5 ಎಕರೆ ಆ ಕಡೆಗೆ ಸ್ವಲ್ಪ ಊರಿಂದ ದೂರ ಇರೋ ತೋಟ ಹೇಳ್ತಾ ಇದ್ರೆ, ಎಷ್ಟು ಇಳುವರಿ ಸಿಗ್ತಾ ಇದೆ? ನಮ್ಗೆ ಅಲ್ಲಿ ಕೂಡ ಕಲ್ಲು ಜಾಗನೇ, ಆದ್ರೆ ಅಲ್ಲಿ ಚಿಕ್ಕ ಗಿಡ, ಪರವಾಗಿಲ್ಲ, ಎಲ್ಲರೂ ನೋಡಿ ಹೇಳ್ತಾ ಇದ್ರು ಅದು ಗಿಡ ಚೆನ್ನಾಗಿಲ್ಲ ಹಾಗಿದೆ ಹೀಗಿದೆ. ಆದ್ರೆ ನಾವ್ ಈಗ ಬಿಡದೆ ವರ್ಷಂ ಪ್ರತಿ ಪಿಕಪ್ ಅಲ್ಲಿ ಗೊಬ್ಬರ ತಗೊಂಡು ಹಾಕ್ತಾ ಇದ್ದೇವೆ. ಈಗ ಮೊನ್ನೆ ತೋಟಕ್ಕೆ ಹೋದಾಗ ಎಲ್ಲರೂ ಹೇಳ್ತಾರೆ ಹೇಗೋ ಇತ್ತು ಈ ಗಿಡ, ಈಗ ಎಷ್ಟು ಚೆನ್ನಾಗಿದೆ, ಚೆನ್ನಾಗಿದೆ ತೋಟ ಅಂತ ಹೇಳ್ತಾ ಇದ್ದಾರೆ. ತುಂಬಾ ಒಳ್ಳೆ ಫಸಲ್ ಇದೆ ಅಲ್ಲಿ ಇವಾಗ, ನಮಗೆ ಚೆನ್ನಾಗಿ ಬಂದಿದೆ. ಕಂಪನಿ ಗೊಬ್ಬರದಿಂದ ಅಲ್ಲ, ಸಗಣಿ ಗೊಬ್ಬರದಿಂದಾನೇ ಬಂದಿರೋದು ಅಂತ ನಾನೇ ಅನ್ಕೊಳ್ತೀನಿ, ನೋಡಿದವರೆಲ್ಲ ತೋಟಕ್ಕೆ ಬಂದವರೆಲ್ಲ ಹೇಳ್ತಾ ಇದ್ದಾರೆ ಇವಾಗ. ಇಳುವರಿ ಎಷ್ಟು ಸಿಗ್ತಾ ಇದೆ, ಎಷ್ಟು ಚೀಲ ಉಂಡೆ ಕಾಫಿ? ಈಗ ನಮ್ಗೆ ಅಲ್ಲಿ ಅಂದ್ರೆ ಚಿಕ್ಕ ಗಿಡ, ಕಳೆದ ವರ್ಷ ಒಂದು 6 ಚೀಲದಷ್ಟು ಸಿಕ್ತು, ಈ ವರ್ಷ ಒಂದು 10-12 ಚೀಲ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮನೆ ಹತ್ರ ಆಚೆ ವರ್ಷ 28 ಚೀಲ ಸಿಕ್ತು, ಕಳೆದ ವರ್ಷ 22 ಚೀಲ ಆಗಿದೆ, ಈ ವರ್ಷ ಇನ್ ಕುಯ್ದು ನೋಡ್ಬೇಕಷ್ಟೇ. ಈ ವರ್ಷ ಸ್ವಲ್ಪ ಕಮ್ಮಿನೇ, ವರ್ಷಂ ಪ್ರತಿ ರೋಬಸ್ಟ್ 1 ವರ್ಷ ಜಾಸ್ತಿ ಆದ್ರೆ 1 ವರ್ಷ ಸ್ವಲ್ಪ ಕಮ್ಮಿ ಆಗುತ್ತೆ, ಆದ್ರೆ ತುಂಬಾ ಕಮ್ಮಿ ಅಂತೇಳಿ ನನ್ಗೆ ಕಂಡಿಲ್ಲ. 28 ಚೀಲ ಎಷ್ಟು ಪ್ರದೇಶಕ್ಕೆ? 1/2 ಎಕರೆಗೆ ನಾನು 28 ಚೀಲ ಕುಯ್ದಿದ್ದೀನಿ ಅದರಲ್ಲಿ. ಎಷ್ಟೋ ಜನ ಹೇಳ್ತಾರೆ ಎಕರೆಗೆ 20-25 ಚೀಲ ಸಿಗುವಾಗ 28 ಚೀಲ ಹೆಂಗ್ ಸಿಗುತ್ತೆ, ಇದು ಸಾಧ್ಯನಾ ಅಂತ. ಏನು ಇದರ ವಿಷಯದ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ? ನಾವೇ ಅನ್ಕೊಂಡ್ವಿ ಅದನ್ನ ನೋಡುವಾಗ, ಹಾಗೆ ಇತ್ತು ಕಾಫಿ, ಬರೀ 4 ಜನ ಕೆಲಸದವ್ರು ಬಂದು ಒಂದ್ ಸಾಲನ್ನ ಎತ್ತಲಿಕ್ಕೆ ಆಗ್ಲಿಲ್ಲ ಅವ್ರಿಗೆ, ಅಷ್ಟೇ ಕುಯ್ತಿದ್ದು. ಅವರೇ ಹೇಳ್ತಿದ್ರು ನಾವು ಎಲ್ಲೂ ನೋಡ್ಲಿಲ್ಲ ಈ ತರ ಕಾಫಿ, ಅಷ್ಟು ಕುಯ್ತಾ ಇದ್ದೀವಿ ಅಂತ. ಆ ವರ್ಷ ನಮ್ಗೆ ಅದೇ ಜಾಸ್ತಿ ಕಾಫಿ ಅಂತ ಆಗಿದ್ದು, ನನ್ ಇದರಲ್ಲಿ ಫಸ್ಟ್ ಅಷ್ಟು ಕಾಫಿ ಆಗಿದ್ದು ನಮ್ಮ ತೋಟದಲ್ಲಿ. ಅದು ಸಗಣಿ ಗೊಬ್ಬರ ಪವರ್ ಅಲ್ಲೇ ಆಗಿದ್ದು ಅಂತ ನಾನೇ ಅನ್ಕೊಳ್ತೀನಿ. ಮಳೆಗಾಲ ಬಿಟ್ಟು ಉಳಿದಂತೆ ಸಗಣಿ ಗೊಬ್ಬರವನ್ನ ಹಾಕ್ತಾ ಇರ್ತೀರಿ ಅಂದ್ರೆ, ಅವತ್ತಿಂದ ಅವತ್ತೇ ಸಗಣಿನ ತೆಗೆದು 4 ಗಿಡಗಳ ಮಧ್ಯದಲ್ಲಿ ಹಾಕ್ತಾ ಹೋಗ್ತೀರಿ, ಅದು ಬೇರೆ ಬೇರೆ ಜೀವಿಗಳಿಂದ ಸಹಜವಾಗಿ ಮಣ್ಣಿನಲ್ಲಿ ಲೀನ ಆಗ್ತಾ ಹೋಗ್ತದೆ. ಮಳೆಗಾಲದಲ್ಲಿ ರಾಸಾಯನಿಕ ಗೊಬ್ಬರವನ್ನ ಹಾಕ್ತೀರಿ, ಯಾವಾಗ ಕೊಡ್ತೀರಿ, ಎಷ್ಟು ಕೊಡ್ತೀರಿ? ನಾವು ಜೂನ್ ಅಲ್ಲಿ ಎಕರೆಗೆ ಒಂದು 5 ಚೀಲ 6 ಚೀಲ ಅಂತ ನಮ್ಮಲ್ಲಿ ಎಲ್ಲ ನಾವು ಪಪ್ಪನ ಕೇಳಿ ಹಾಕ್ತಿದ್ದು ಮೊದ್ಲಿಂದಾನೆ, ಈ ತರ ಹಾಕಿ ಅಂತೆಲ್ಲ ಹೇಳ್ಕೊಡ್ತಿದ್ರು. ಹಾಗೆ 6 ಚೀಲ ಹಾಕಿದ್ವಿ, ಮತ್ತೆ ಸೆಪ್ಟೆಂಬರ್ ಅಲ್ಲಿ 3-4 ಚೀಲ ಅಷ್ಟು ಹಾಕ್ತಿವಿ ನಾವು. ಸುಣ್ಣವನ್ನ? ಸುಣ್ಣ 2 ವರ್ಷಕ್ಕೊಮ್ಮೆ 1 ಟನ್ ಹಾಕ್ತೀನಿ ನಾನು. ಕಾಫಿ ತೋಟ ಉತ್ತಮ ಆಗ್ಲಿಕ್ಕೆ, ನಿಮ್ಮ ಬದುಕು ಹಸನಾಗಿರ್ಲಿಕ್ಕೆ ಹಸು ಸಾಕೋದು ಒಳ್ಳೇದಂತ ಅನಿಸ್ತಾ ಇದೆ ಅಲ್ವಾ? ತುಂಬಾನೇ ಒಳ್ಳೇದು ಸರ್, ಹಸುವಿಂದ ಯಾವ ಕಷ್ಟನೂ ಇಲ್ಲ, ಹಸುದು ಎಲ್ಲಾನೂ ಉಪಯೋಗನೇ, ಹಾಲು ಸಿಗುತ್ತೆ, ಮೊಸರು, ಬೆಣ್ಣೆ, ಹಸುವಿನ ಗೊಬ್ಬರ ಎಲ್ಲಾನು ಒಳ್ಳೇದು. ಮತ್ತೆ ಮನೆಗೂ ಅಷ್ಟೇ, ನಾನಂತೂ ದಿನಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ ಹೋಗಿ ಒಂದು ಕೊಟ್ಟಿಗೆಗೆ ಒಂದು ರೌಂಡ್ ಬಂದು, ಪುನಃ ಸಂಜೆ ಕೂಡ ಅಷ್ಟೇ, ರಾತ್ರಿ 8 ಗಂಟೆ ಆಗೋ ಪುನಃ ಒಂದು ಕೊಟ್ಟಿಗೆಗೆ ಹೋಗಿಯೇ ಬರೋದು. ನನ್ ಕೊಟ್ಟಿಗೆಗೆ ಹೋಗೋದ್ರೆ ಸಮಾಧಾನನೇ ಇರೋದು ಇಲ್ಲ. ಬಹಳ ಜನ ಮಾತಾಡ್ತಾರೆ ಹಸುಗಳನ್ನ ಸಾಕೋದು ಕಷ್ಟ, ಜನ ಇಲ್ಲ, ಜಾಗ ಇಲ್ಲ, ಸಮಸ್ಯೆ, ತಾಪತ್ರಯ ಅಂತ ಅನ್ಕೊಂಡು. ನೀವು 1 ಎರಡಲ್ಲ 10 ಹತ್ರ 4+2+4 16 ಹಸುಗಳನ್ನ ಸಾಕೋಂತ ಬಂದಿದ್ದೀರಿ, ಬಿಟ್ಟಿಲ್ಲ, ಅದ್ರ ಬಗ್ಗೆ ಮಮತೆ ಇದೆ. ಹೇಗೆ ಸಮಯವನ್ನ ಹೊಂದಿಸ್ಕೊಂತೀರಿ, ಹೇಗೆ ಕೆಲಸಗಳನ್ನ ನಿಭಾಯಿಸ್ತೀರಿ ಹೇಳಿ. ನಾನ್ ಬೆಳಿಗ್ಗೆ ಎದ್ದಾಗೆ ಫಸ್ಟ್ ಹಸುನ ಹೋಗಿ ನೋಡಿ ಬಂದು ಮತ್ ಮನೆಯ ಕೆಲಸ ಆದಂಗೆ, ಮನೆ ಕೆಲಸ ಅಂದ್ರೆ ಮನೆ ಕ್ಲೀನ್ ಆದ ತಕ್ಷಣ ಮುಖಲ ತೊಳೆ ದೇವ್ರ ದೀಪ ಹಚ್ಚಿ ಸೀದಾ ಕೊಟ್ಟಿಗೆಗೆ ಹೋಗೋದು, ಹಾಲು ಕರೆದು ತಂದು ಮತ್ತೆ ಬೇರೆಲ್ಲ ಕೆಲಸಕ್ಕೆ ತೊಡಗ್ತೀನಿ. ಹಾಲು ಪ್ಯಾಕ್ ಮಾಡಿಬಿಟ್ಟೆ ನಂದು ಬೇರೆಲ್ಲ ಕೆಲಸ, ಅದಕ್ಕೆ ಮುಂಚೆ ಬೇರೆ ಯಾವ ಕೆಲಸ ಮಾಡಲ್ಲ ನಾನು. ನನ್ಗಂತೂ ಹಸು ಇದ್ರೆ ಟೈಮ್ ಪಾಸ್ ಆಗುತ್ತೆ, ಈ ಸುಮ್ನೆ ವಾಕ್ ಹೋಗೋದು ಅದು ಇದು ಅಂತೆಲ್ಲ ಇಟ್ಕೊಳ್ತಾರೆ, ಆದ್ರೆ ನನಗೆ ದನಗಳಿಂದನೇ ಒಂದು ವಾಕ್ ಅಂತ ಅನ್ಸ್ಬೋದು. ದನಗಳ ಸೇವೆ ಮಾಡೋದು ಎಷ್ಟು ಉಪಯುಕ್ತ ಅನ್ನೋದನ್ನ ನಿಮ್ಮ ಮಾತುಗಳಿಂದ ನಮ್ಮ ಜನ ಅರ್ಥ ಮಾಡ್ಕೊಳ್ಬೇಕು. ಒಂದು, ಹಾಲು ಸಿಗುತ್ತೆ ಮನೆಯಲ್ಲಿ, ಎಂದೂ ಹಾಲಿನ ಕೊರತೆ ಆಗೋದಿಲ್ಲ, ಆಗಿಲ್ಲ ಅಂತ ನೀವು ಹೇಳ್ತಾ ಇದ್ರಿ. ಮನೆಯಲ್ಲಿರುವ ನೀವು ಹಾಗೆ ಪ್ರಾಣಿ ಪಕ್ಷಿಗಳು ಹಾಲನ್ನ ಸೇವನೆ ಮಾಡ್ತವೆ, ಜೊತೆಗೆ ಸಗಣಿ ಗಂಜಲ ಹಾಗೆ ಇನ್ನು ಬೇರೆ ಬೇರೆ ರೀತಿಯ ಪ್ರಯೋಜನಗಳನ್ನ ಹಸು ಸಾಕಾಣಿಕೆಯಿಂದ ಪಡೆದುಕೊಳ್ಬಹುದು. ಕಷ್ಟ ಅಂತ ಅನ್ಕೋಬಾರದು, ಇದೇನು ವಿಪರೀತವಾದ ಶ್ರಮದ ಕೆಲಸ ಅಲ್ಲ, ಏನಲ್ಲ. ಸಗಣಿ ತೆಗೆಯೋದು ಕಷ್ಟ ಅಲ್ಲ, ಹಸುಗಳನ್ನ ಕಟ್ಟಿ ಹಾಕಿ ಬರೋದು ತೊಂದರೆ ಇಲ್ಲ, ಆಮೇಲೆ ಅವುಗಳನ್ನ ಹೊಡ್ಕೊಂಡು ಬಂದು ಕಟ್ಟಿ ಹಾಲು ಹಿಂಡಿ ಪಕ್ಕದಲ್ಲೇ ನೀವು ಪೂರೈಕೆ ಮಾಡಿ ಮತ್ತೆ ಮುಂದಿನ ಕೆಲಸಗಳನ್ನ ನಿಭಾಯಿಸ್ತಿರಲ್ಲ, ಯಾವುದೂ ತ್ರಾಸದಾಯಕವಲ್ಲ ಅಲ್ವಾ? ಇಲ್ಲ ಸರ್, ನನಗೆ ಅಂದ್ರೆ ಹಾಲು ಕರೆಯೋದು ಅಭ್ಯಾಸ ಆಗ್ಬಿಟ್ಟಿದೆ, ಅದರಿಂದ ಯಾವುದು ಕಷ್ಟ ಅಂತ ಅನ್ಸೋದಿಲ್ಲ. ಸಾಧಾರಣ ನಾನು ಒಂದು ಅರ್ಧ ಗಂಟೆಯಲ್ಲಿ ನಾನು 3 ಹಸುನ ಹಾಲು ಕರೆದ್ಬಿಟ್ಟು ತರ್ತಿದ್ದೆ. ಸಾಧಾರಣ ಬೆಳಿಗ್ಗೆ 4 ಗಂಟೆಗೆ ಎದ್ದು ಹೋದ್ರೆ 5:30 ನಾನು 25 ಲೀಟರ್ ಹಾಲು ಕರೆದ್ಬಿಟ್ಟು ಪ್ಯಾಕ್ ಮಾಡಿ ಕೊಟ್ಟು ಕಳಿಸ್ತಿದ್ದೆ. ಅದಾದ್ಮೇಲೆ ಪುನಃ ಸ್ಕೂಲ್ ಟ್ರಿಪ್ ಇದೆ ಮೈದೂನ್ ಅವ್ರಿಗೆ, ಅವ್ರ ಸ್ಕೂಲ್ ಟ್ರಿಪ್ಗೆ ಹೋಗುವಾಗ ಬಾಕಿ ಹಾಲನ್ನ ಕೊಟ್ಟು ಕಳಿಸ್ತಿದ್ದೆ. ನನ್ಗೇನು ಅಷ್ಟು ಕಷ್ಟ ಅನ್ಸಲ್ಲ, ನಾನು 2 ಕೈಯಲ್ಲಿ ಗಂಜಿ ಇಟ್ಕೊಂಡೇ ಹಾಲು ಕರಿಯೋದು. 1 ಕೈಯಲ್ಲಾದ್ರೆ ಕಷ್ಟ ಆಗುತ್ತೆ, 2 ಕೈಯಲ್ಲೂ ಹಾಲು ಕರೆಯೋದು. ಎಲ್ಲರೂ ಹೇಳಿದ್ರು ಮಿಷಿನ್ ತಕೋ ನಿಮಗೆ ಕೈಯೆಲ್ಲ ನೋವಾಗುತ್ತೆ ಕೂತಿಗೆ, ಇಲ್ಲ ನಾನು ಆತರ ಮಿಷಿನ್ ಏನು ಯೂಸ್ ಮಾಡಿಲ್ಲ, ನಾನು ಕೈಯಲ್ಲೇ ಹಾಲು ಕರೆಯೋದು. ಹಸಿರು ಮೇವನ್ನ ಕೆಲವೊಬ್ರು ಬೆಳ್ಕೊಳ್ಳೋದಿದೆ, ನೀವು ಈಗ ನೇಪಿಯರ್ ಗಿನಿ ಗ್ರಾಸ್ ಈ ತರ ಹುಲ್ಲುಗಳನ್ನ ಏನಾದ್ರೂ ಬೆಳೆಸ್ಕೊಂಡಿದ್ರೆ, ಅಥವಾ ಸಹಜವಾಗಿ ಸಿಗೋ ಹುಲ್ಲನ್ನ ಮೇಯಿಸಿ ಆಮೇಲೆ ಭತ್ತದ ಹುಲ್ಲನ್ನ ಹಾಕಿ ಪಶು ಆಹಾರವನ್ನು ಕೊಟ್ಟು ಬೆಳೆಸಿದ್ರ ಹೇಗೆ? ಇಲ್ಲ, ನಾವು ಕೆರೆ ಸುತ್ತು ಹಸಿರು ಹುಲ್ಲು ನಟ್ಕೊಂಡಿದೀವಿ, ಸೀಮೆ ಹುಲ್ಲು ಅಂತ. ಬೇರೇನು ಕಾಸ್ಟ್ಲಿ ಆಗಿ ತಂದು ಹುಲ್ಲೇನು ನಟ್ಟಿಲ್ಲ, ನಮ್ದೇ ಮಾಮೂಲಿ ಇರುತ್ತಲ್ಲ ಆ ಹುಲ್ಲನ್ನ ನಟ್ಕೊಂಡಿದೀವಿ. ಮತ್ತೆ ನಮ್ದು ಒಣ ಹುಲ್ಲು ಇರುತ್ತಲ್ಲ ಅದನ್ನ ಹಾಕ್ತಿವಿ, ಮತ್ತೆ ಬೆಳಿಗ್ಗೆ ಒಂದ್ ಸ್ವಲ್ಪ ಫೀಡ್ ಹಾಕ್ತಿವಿ, ಸಂಜೆನೂ ಹಾಲು ಕರಿವಾಗ ಫೀಡ್ ಹಾಕ್ತಿವಿ. ದನಕರುಗಳಿಗೆ ಪುಷ್ಟಿದಾಯಕವಾದ ಮೇವನ್ನ ಪೂರೈಕೆ ಮಾಡ್ತಾ ಇದ್ರೆ ಅನುಕೂಲ ಆದ ಆಗ್ತದೆ. ಸಾಮಾನ್ಯವಾಗಿ HF ಕ್ರಾಸ್, ಜರ್ಸಿ ಕ್ರಾಸ್ ಹಸುಗಳು ನಿಮ್ಮಲ್ಲಿ ಎಷ್ಟು ಹಾಲಿನ ಇಳುವರಿಯನ್ನು ಕೊಡ್ತವೆ ಒಂದೊಂದು ದಿನಕ್ಕೆ? HFS ಒಂದು ಹಸು ಇದೆ, ಅದು ಚಿಕ್ಕಪ್ಪನಲ್ಲಿಂದ ತಂದಿರೋದು ನಾನು, ಅದು 12 ಲೀಟರ್ ಹಾಲು ಕೊಡ್ತಿತ್ತು. ಮತ್ತೆ ಇನ್ನೊಂದು ಹಸು ನಮ್ಮನೆಯಲ್ಲೇ ಹುಟ್ಟಿದ ಹಸು, ಮೇಲಿಕೆ ಹೋದ, ಅದೊಂದು 15 ಲೀಟರ್ ಹಾಲು ಕೊಡ್ತಿತ್ತು. ಆ ಹಸು ಕರೆಂಟಿಗೆ ಸಿಕ್ಕಿ ಸತ್ತೋಗ್ಬಿಡ್ತು 5 ಹಿಂದೆ. ಅದೊಂದು ತುಂಬಾ ಬೇಜಾರದೆ, ಅದು ನನಗೆ ತುಂಬಾ ಬೇಜಾರಂದ್ರೆ ಅಷ್ಟು ಮುದ್ದಾಗಿ ಬೆಳೆಸಿದ ಕರು 1.5 ಆಗಿತ್ತಷ್ಟೇ, 1.5 ಅಲ್ಲಿ ಅದು ಕರು ಹಾಕಿ 15 ಲೀಟರ್ ಹಾಲು ಕೊಡ್ತಿತ್ತು. KB ಅವ್ರಿಗೆ ಅಪ್ಲಿಕೇಶನ್ ಕೊಟ್ಟೆ, ಆದ್ರೆ ನನಗೇನು ಪರಿಹಾರ ಇದುವರೆಗೂ ಸಿಗ್ಲೇ ಇಲ್ಲ. ನಾನು ಅದನ್ನ ಇದು ಮಾಡೋದೂ ಇಲ್ಲ, ಹಸುಗಳದ್ದು ಹಾಲು ಕರೆದು ಅದರ ಇದರಲ್ಲಿ ಅದಕ್ಕೆ ಊಟ ಹಾಕ್ತೀನಿ ನಾನು. ವಿಮೆ ಮಾಡಿಸ್ತೀರಾ ಹೇಗೆ? ಎಲ್ಲ ಹಸುಗಳಿಗೂ 40,000 ವಿಮೆ ಮಾಡಿಸಿದ್ದೀನಿ ನಾನು. ಈಗ ಹಸು ಕರೆಂಟಿನಿಂದ ಹೋಯ್ತು ಅಂತ ಹೇಳಿದ್ರಲ್ಲ, ಅವಾಗ ಮಾಡಿಸಿರ್ಲಿಲ್ಲ, ಅವಾಗ ಗೊತ್ತಿರ್ಲಿಲ್ಲ ನನಗೆ. ಈಗ ನಾನು ಎಲ್ಲ ಹಸುಗಳಿಗೂ ವಿಮೆ ಮಾಡಿಸಿದ್ದೀನಿ. ವಿಮೆ ಮಾಡಿಸೋದು ಒಳ್ಳೇದು. ಒಂದೊಂದು ಹಸುಗೆ ಎಷ್ಟು ವರ್ಷಕ್ಕೆ ಹಣ ಕಟ್ತೀರಿ ವಿಮಾ ಕಂತು? ಅದು 3 ಒಂದು ಹಸುಗೆ 3 ಟೋಟಲ್ ನನಗೆ 3,000 ಆಯ್ತು. 3 ಕಟ್ಟೋದು ಅಂತ ಹೇಳಿದ್ರು, ಒಂದೊಂದಕ್ಕೆ 40,000. ನೀವು ನಿಮ್ಮ ಸಹೋದರಿ ಅಂದ್ರೆ ನಿಮ್ಮ ಮೈದುನ ಅವರ ಪತ್ನಿ ಮತ್ತು ಮಕ್ಕಳು ಎಲ್ಲರೂ ಸೇರ್ಕೊಂಡು ಕೃಷಿ ಕೆಲಸಗಳನ್ನ ಮಾಡ್ಕೊಳ್ಳೋದ್ರಿಂದ, ಹಸುಗಳನ್ನ ನೋಡ್ಕೊಳ್ಳೋದ್ರಿಂದ ಕಾರ್ಮಿಕರ ಮೇಲೆ ಅವಲಂಬನೆ ಕಮ್ಮಿ ಅನಿಸುತ್ತೆ, ತುಂಬಾ ಖರ್ಚುಗಳು ಬರ್ಲಿಕ್ಕಿಲ್ಲ ಅಲ್ವಾ? ನಾನು ಹೊರಗಡೆ ಹಸುದು ಕೆಲಸ ಅದೆಲ್ಲ ನಾನೇ ಮಾಡ್ಕೊಳ್ತೀನಿ, ಅಡಿಗೆ ಕೆಲಸ ಎಲ್ಲ ಅವಳೇ ಮಾಡ್ತಾನೆ, ನನಗೆ ಅದು ತಲೆ ಬಿಸಿ ಇರೋದಿಲ್ಲ. ನಾನು ಹೊರಗಡೆ ಹೋಗಿ ಹಾಲು ಕರೆದೆಲ್ಲ ಬರುವಾಗ ಅವ್ರ ಮಕ್ಳು ಸ್ಕೂಲ್ಗೆ ಹೋಗ್ತಾರೆ, ಅವ್ರಿಗೆ ತಿಂಡಿ ಮಾಡಿ ಅದೆಲ್ಲ ಆಗುತ್ತೆ. ಮತ್ತೆ ಹಸುನ ನಾನು ಕಟ್ಟಕ್ಕೆ ಹೋಗ್ತೀನಿ, ಮತ್ತೆ ಸಗಣಿ ತೆಗೆಯುವಾಗ ಅವಳು ತೆಗೆದು ತುಂಬಿಸಿಡ್ತಾರೆ, ಮಕ್ಕಳೆಲ್ಲ ಎತ್ಕೊಂಡು ಹೋಗಿ ಹಾಕ್ತಾರೆ. ಹಾಗೆ ಎಲ್ಲ ಕೆಲಸಕ್ಕೂ ರೆಡಿ ಇರಬೇಕು, ಮನೆ ಕೆಲಸನೂ ಆಗ್ಲಿ, ಅಡಿಗೆ ಕೆಲಸನ ಆಗ್ಲಿ, ಕೊಟ್ಟಿಗೆ ಕೆಲಸ ಆಗ್ಲಿ, ಜಮೀನ್ ಕೆಲಸ ಆಗ್ಲಿ, ತೋಟದ ಕೆಲಸ ಆಗ್ಲಿ, ಹಣ್ಣು ಬಿಡಿಸೋದಾಗ್ಲಿ, ಕಳೆ ತೆಗೆಯೋದಾಗ್ಲಿ, ಇನ್ನು ಬೇರೆ ಬೇರೆದು ಅಲ್ವಾ? ಎಲ್ಲಾ ಕೆಲಸಗಳನ್ನ ಕಲ್ತ್ರೆ ತುಂಬಾ ಒಳ್ಳೇದು, ಏನಂತೀರಿ? ತುಂಬಾ ಒಳ್ಳೇದು, ಎಲ್ಲ ಕೆಲಸನೂ ಗೊತ್ತಿರಬೇಕು. ಅಂದ್ರೆ 9 ಆಗುವಾಗ ನಮ್ದು ಎಲ್ಲ ಕೆಲಸ ಮುಗ್ದಿರುತ್ತೆ, ಮತ್ತೆ ನಾವೇ ಎಲ್ಲ ಸೇರಿ ತೋಟಕ್ಕೆ ಹೋಗ್ತೀವಿ, ಒಟ್ಟಿಗೆ ತೋಟಕ್ಕೆ ಹೋಗ್ತೀವಿ, ಒಂದ್ 2:30 ಬರ್ತೀವಿ, ಅಷ್ಟೊತ್ತು ನಾವೇ ಕೆಲಸ ಮಾಡ್ಕೊಳ್ತೀವಿ. ಜಾಸ್ತಿ ಸಂಬಳ ಕೊಡಕ್ಕೆ ಹೋಗಲ್ಲ ನಾವು, ಎಲ್ಲ ನಾವೇ ಮಾಡೋದು ಕೆಲಸ. ಹಾಗಿದ್ದಾಗ ಕೃಷಿ ಹೊರೆ ಅಂತ ಅನ್ಸೋದಿಲ್ಲ, ಎಷ್ಟು ಉಳಿತತೋ ಅಷ್ಟು ಲಾಭ ಅಂತ ಅನ್ಸುತ್ತೆ, ಇನ್ನೂ ಹೆಚ್ಚಿಗೆ ಬಂದಾಗ ಇನ್ನಷ್ಟು ಖುಷಿ ಅಲ್ವಾ? ಹೌದು, ಮನೇಲಿದ್ರೆ ಅದು ಇದು ಅಂತೇಳಿ ಇದಾಗುತ್ತೆ, ನಮ್ಗೆ ಅದೇನಿಲ್ಲ. ಸಂಜೆ ಆಗುವಾಗ ಎಲ್ಲಾರು ಒಂದ್ ಗಳಿಗೆ ಟಿವಿಗೆ ಕೂರ್ತೀವಿ ಹೊರತು ನಾವು ಹೊರಗೆ ಕೆಲಸಲ್ಲೇ ಆಗ್ತದೆ. ಏನಿದ್ರು 7 ನಮ್ಗೆ ಹೊರಗಿನ ಕೆಲಸನೇ ಇರುತ್ತೆ, ದನಗಳು ಅದು ಇದು ಕೋಳಿ ನಾಯಿ ಅಂತೇಳಿ ಎಲ್ಲ ಇರುತ್ತೆ ಅಲ್ಲ, ಹಾಗೆ ಹಂದಿಗಳು ಸಾಕ್ತಾ ಇದ್ವಿ, ಒಂದು 50 ಹಂದಿ ಸಾಕ್ತಾ ಇದ್ದೆ, ಅದನ್ನು ಮತ್ತೆ ಬಿಟ್ವಿ. ಅಂದ್ರೆ ನಮ್ಗೆ ಟೈಮ್ ಪಾಸ್ ಆಗುತ್ತೆ, ಮನೇಲಂತೂ ಕೂರಕ್ಕೆ ಟೈಮೇ ಇರಲ್ಲ ನಮ್ಗೆ. ಟೌನ್ ಕೆಲಸಕ್ಕೂ ಕೂಡ ನಾವು ಒಂದ್ ಗಳಿಗೆ ಕೆಲಸ ಮುಗಿಸ್ಕೊಂಡು ಹೋಗಿ ಬರ್ತೀವಿ. ಸ್ವಲ್ಪ ಇದೆ ತೋಟ ಅಥವಾ ಗದ್ದೆ, ಆಮೇಲೆ ಏನೇನೋ ಸಮಸ್ಯೆ ಇದೆ ಅಂತ ಅನ್ಕೊಂಡು ಸುಮ್ಮನಿದ್ರೆ ನಾವು ಬೆಳೆಯೋದೆಂದು ದುಡ್ಡು ಪಡೆಯೋದೆಂದು ಇರೋ ಇತಿಮಿತಿಯಲ್ಲೇನೆ ನಾವು ತೆರೆ ಓಡಿಸಿ ಕೆಲಸಗಳನ್ನ ಮಾಡ್ತಾ ಇದ್ರೆ ಅನುಕೂಲವೇ. ಮನಸ್ಸು ಮಾಡಿದ್ರೆ ವರ್ಷ ವರ್ಷಕ್ಕೂ ಚೆನ್ನಾಗಿ ಬೆಳವಣಿಗೆ ಆಗ್ಬೋದು. ನಿಮ್ಮ ಈ 26 ವರ್ಷಗಳ ಕಾಲಾವಧಿಯನ್ನ ನೋಡ್ಕೊಂಡ್ರೆ ಏನನ್ಸುತ್ತೆ, ಕೃಷಿ ಬಗ್ಗೆ ಏನ್ ಹೇಳ್ತೀರಿ ನೀವು ಕೃಷಿ ಮಹಿಳೆಯಾಗಿ, ಕೃಷಿ ಕುಟುಂಬದಲ್ಲಿ ಇದ್ದ ವ್ಯಕ್ತಿಯಾಗಿ? ನನ್ನ ಪ್ರಕಾರ ಅಂದ್ರೆ ಕಷ್ಟಪಡ್ಬೇಕು, ಸುಮ್ಮನೆ ಮನೇಲಿ ಕೂತ್ರೆ ಯಾವ್ದು ಪ್ರಯೋಜನ ಆಗಲ್ಲ, ಎಲ್ಲದಕ್ಕೂ ನಾವು ಮುಂದೆ ಹೋಗಿ ನಮ್ದು ಅಂತೇಳಿ ನಾವು ಸ್ವಲ್ಪ ಸ್ವಲ್ಪ ಇರುವಾಗ ಸಂಬಳ ಕೊಟ್ರೆ ಬೆಳೆದಿದ್ದೆಲ್ಲ ಸಂಬಳಕ್ಕೆ ಹೋಗುತ್ತೆ, ಅದಕ್ಕಿಂತ ನಾವೇ ಮಾಡ್ಕೊಂಡ್ರೆ ಆರೋಗ್ಯಕ್ಕೂ ಒಳ್ಳೇದಾಗುತ್ತೆ, ಟೈಮ್ ಪಾಸು ಆಗುತ್ತೆ. ನನ್ಗಂತೂ ತೋಟ ಗದ್ದೆ ದನ ಕರುಗಳು ಇದ್ರೆ ಅದೇ ಒಳ್ಳೇದು ಅಂತ ಅನ್ಸುತ್ತೆ. ಅದೇನು, ನಿಮ್ಮ ಮಗನ ಜೊತೆಗೆ ಮಾತಾಡ್ತಾ ಇದ್ವಿ, ಮೋಹಿತ್ನು, ನನಗೂ ಕೃಷಿ ಬಗ್ಗೆ ಆಸಕ್ತಿ, ಪೇಟೆಗೆ ಹೋಗಕ್ ಇಷ್ಟ ಇಲ್ಲ, ಇಲ್ಲೇ ಬದುಕು ಕಟ್ಕೊಳ್ತೀನಿ, ಮುಂದುವರಿಸ್ತೀನಿ ಅಂತ ಅನ್ಕೊಂಡು ನಮ್ ಜೊತೆ ಮಾತಾಡ್ತಾ ಇದ್ರು. ಏನಂತೀರಿ ಮಗನ ಈ ಒಂದು ಆಸಕ್ತಿ ಮತ್ತು ಈ ಒಂದು ಆಲೋಚನೆಗೆ? ಅವನಪ್ಪ ಆರ್ಮಿ ಆಗಿದ್ದಾರಿಂದ ಅವ್ನ ಆರ್ಮಿಗೆ ಕಳಿಸ್ಬೇಕು ಅಂತ ತುಂಬಾನೇ ಪ್ರಯತ್ನ ಪಟ್ರು, ಆದ್ರೆ ಆರ್ಮಿ ಸೆಲೆಕ್ಟ್ ಆಗಿದ್ದ ಅವನು. ಅವ್ನು ಯಾವ್ದೇ ಕಾರಣಕ್ಕೆ ನಾನು ಹೊರಗೆ ಹೋಗಲ್ಲ ಅಂತೇಳಿ ಅವ್ನ ಹಠದಲ್ಲಿ ಕೂತ್ಕೊಂಡು ನಾ ಕೃಷಿಯಲ್ಲೇ ಇದ್ ಮಾಡ್ತೀನಿ ಅಂತ. ಬೆಳಿಗ್ಗೆ ಸಗಣಿ ತುಂಬಿಸಿ ಇಟ್ಟರೆ ಮೈದುನವರು ಅಷ್ಟೇ, ಅವ್ರ ತೋಟಕ್ಕೆ ಇದ್ದಿದ್ದನ್ನ ಅವ್ರು ಎತ್ಕೊಂಡೋಗಿ ಹಾಕ್ತಾರೆ, ನಮ್ಮ ತೋಟಕ್ಕೆ ಇದ್ದಿದ್ದನ್ನ ಅವ್ನು ಕೂಡ ಎತ್ಕೊಂಡೋಗಿ ಹಾಕ್ತಾನೆ. ಎಲ್ಲರೂ ಸೇರಿ ಅವ್ರವ್ರ ಕೆಲಸ ಅವ್ರು ಮಾಡ್ಕೊಳ್ತಾರೆ, ಗಿಡ ನೆಡೋದು, ಒಳ್ಳೆ ಮೆಣಸು. ಅವನಿಗೆ ಕೃಷಿಯಲ್ಲೇ ತುಂಬಾ ಇದ್ದರಿಂದ ಹೊರಗಡೆ ಹೋಗಿ ಇಷ್ಟ ಇಲ್ಲ. ಅವನ ಅಕ್ಕ ಕೂಡ ಕರೀತಾನೆ, ಬಾ ಹೋಗು ಅಲ್ಲಿ ಕಂಪನಿಗೆ ಸೇರು ಇಲ್ಲಿ ಸೇರು ಅಂತ. ಪ್ಯಾರಾಮೆಡಿಕಲ್ ಮಾಡ್ದ, ಮೆಡಿಪ್ಲಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ ಇವಾಗ. ಆದ್ರೂ ಬೇಡ, ನಾನು ಹೊರಗಡೆ ಮಾತ್ರ ಹೋಗೋದೇ ಇಲ್ಲ ಅಂತೇಳಿ ಇದ್ ಮಾಡ್ತಾ ಇದ್ದಾನೆ. ಅವನಿಗೆ ಕೃಷಿಯೇ ತುಂಬಾ ಇಷ್ಟ ಸರ್. ದಾರಿಗಳು ತುಂಬಾ ಇದಾವೆ ಬೆಳವಣಿಗೆಗೆ. ನಿಮ್ಮ ಮೈದಿನ ಆಟೋ ಓಡಿಸ್ತಾ ಇದ್ರು 19 ವರ್ಷಗಳ ಕಾಲ ಮಡಿಕೇರಿಯಲ್ಲಿ ಅಂತ ಅನ್ಕೊಂಡು ಕೇಳಿದ್ವಿ. ಜೀಪು ಇದೆ, ನೀವು ಇಟ್ಕೊಂಡಿದ್ರಿ, ಜೀಪು ಯಾವ್ದಕ್ಕೆ ಬಳಕೆ ಆಗುತ್ತೆ? ನಮ್ಗೆ ತೋಟಕ್ಕೆ ಜನ ಕರ್ಕೊ ಬರಕ್ಕೆ, ಮತ್ತೆ ಅಲ್ಲಿಂದ ಕಾಫಿ ತರಕ್ಕೆ, ಸೌದೆ ತರೋದು ಎಲ್ಲ ಬೇರೆ ಬಾಡಿಗೆ ಅದಿದೆಲ್ಲ ಕಷ್ಟ ಆಯ್ತು. ಮತ್ತೆ ನಮ್ಮ ಪಪ್ಪನ ಮನೇಲಿ ನಾನು ಮತ್ತೆ ಅಕ್ಕ ಇಬ್ಬರು ಹೆಣ್ಮಕ್ಳು, ಅಲ್ಲಿಗೆ ತೋಟಕ್ಕೆ ಹೋಗೋಕ್ಕೂ ಸಹ ನಮಗೆ ಕಷ್ಟ ಆಗ್ತಿದ್ದು, ಹಾಗೆ ನಾವು ಜೀಪ್ ತಗೊಂಡಿರೋದು ಸರ್. ಬದುಕನ್ನ ಹಸನಾಗಿ ರೂಪಿಸ್ಕೊಳ್ಳಿಕ್ಕೆ, ಅರ್ಥಪೂರ್ಣವಾಗಿ ಕಟ್ಟಲಿಕ್ಕೆ ದಾರಿಗಳಿದಾವೆ. ನಮ್ಮಲ್ಲೇ ಅವಕಾಶಗಳಿದ್ರೂ ಎಲ್ಲೆಲ್ಲೋ ಹುಡುಕ್ಲಿಕ್ಕೆ ಹೋಗೋದಿದೆ, ಅಲ್ಲಿನೂ ಯಶಸ್ಸನ್ನ ಕಾಣೋದಿದೆ. ಆದ್ರೂ ನಮ್ಮಲ್ಲೇ ವ್ಯವಸ್ಥಿತವಾದ ದಾರಿಗಳನ್ನ ಕಂಡುಕೊಂಡು ಆ ನಿಟ್ಟಿನಲ್ಲಿ ಸಾಗಿದ್ರೆ ಅನುಕೂಲವೇ. ಚೆನ್ನಾಗಿ ನಿಮ್ಮ ಅನುಭವಗಳನ್ನ ಹಂಚಿಕೊಂಡ್ರಿ ಅಮ್ಮ. ಧನ್ಯವಾದಗಳು, ಶುಭವಾಗಲಿ, ನಮಸ್ಕಾರ. ನಮಸ್ತೆ ಸರ್, ಥ್ಯಾಂಕ್ ಯು. ಕೇಳಗರೆ, ಇದುವರೆಗೆ ಮಡಿಕೇರಿ ತಾಲೂಕು ತಾಳತ್ಮನೆ ಕಾಟಕೇರಿಯ ಪೊನ್ನೇಟಿ ಯು ನಿತ್ಯಕುಮಾರಿ ಅವರ ಕೃಷಿ ಮತ್ತು ಹಸು ಸಾಕಾಣಿಕೆಯಲ್ಲಿನ ಅನುಭವಗಳನ್ನು ಆಲಿಸಿಕೊಂಡ್ರಿ. ಮಹಿಳೆಯರು ಸಹ ಆಸಕ್ತಿಯಿಂದ ತೊಡಸ್ಕೊಂಡ್ರೆ ಹೇಗೆ ಅಭಿವೃದ್ಧಿಯನ್ನು ಕಾಣಬಹುದು ಅನ್ನೋದಕ್ಕೆ ಇವರು ಒಳ್ಳೆ ಉದಾಹರಣೆ ಆಗಬಲ್ಲರು. ಅವರ ಸಂಖ್ಯೆ ಹೀಗಿದೆ, 9480788641, 9480788641. ಇದುವರೆಗೆ ಕೃಷಿಯಲ್ಲಿ ನಿರತರಾದ ನಾರಿಯರ ಕಾಯಕವನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ ಮೂಡಿಬಂತು. ನಿರ್ಮಾಣ ವಿಜಯ್ ಅಂಗಡಿ. ಕೃಷಿಯಲ್ಲಿ ನಾರಿ, ಏಳಿಗೆಗೆ ದಾರಿ. ಕೃಷಿಯಲ್ಲಿ ನಾರಿ, ಏಳಿಗೆಗೆ ದಾರಿ. ಕುಟುಂಬದಲ್ಲಿ ಮಹಿಳೆ ಕಲ್ಯಾಣಕ್ಕೆ ಕಹಳೆ, ಕುಟುಂಬದಲ್ಲಿ ಮಹಿಳೆ ಕಲ್ಯಾಣಕ್ಕೆ ಕಹಳೆ. ಕೃಷಿಯಲ್ಲಿ ನಾರಿ, ಏಳಿಗೆಗೆ ದಾರಿ. ಕೃಷಿಯಲ್ಲಿ ನಾರಿ, ಏಳಿಗೆಗೆ ದಾರಿ. ಏಳಿಗೆಗೆ ದಾರಿ, ಏಳಿಗೆಗೆ ದಾರಿ. ಕೆಳಗರೆ, ಇಲ್ಲಿಗೆ ಇವತ್ತಿನ ನಮ್ಮ ಕಿಸಾನವಾಣಿ ಕಾರ್ಯಕ್ರಮ ಮುಗಿಯುತ್ತದೆ. ಇನ್ನು ನಾಳಿನ ಕಿಸಾನವಾಣಿಯಲ್ಲಿ ಕೃಷಿ ಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಕೃಷಿ ಕಳಶ ಪ್ರಸಾರವಾಗುವುದು. ಪ್ರಸ್ತುತಪಡಿಸುತ್ತಾರೆ ಡಾಕ್ಟರ್ ವಿಜಯ ಅಂಗಡಿ. ಮತ್ತೆ ನಾಳೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಸುದ್ದಿ ಜಂಪೆ. ಸುದ್ದಿ ಜಂಪೆ ಓದ್ತಾ ಇರವು ಕಾನಡ್ಕ ಡೀನ ದೇವಯ್ಯ. ಜಂಪೆ ಮುಖ್ಯಾಂಶಗ. 170 ಲಕ್ಷ ರೂಪಾಯಿ ಖರ್ಚುನ ಬೇರೆ ಬೇರೆ ಅಭಿವೃದ್ಧಿಗೆ ಕಾಮಗಾರಿಗೆ ಅಪ್ಪಚ್ಚು ರಂಜನ್ ಚಾಲನೆ. February 3-6 ರಾಜಸೇತ್ಲಿ ಫಲಪುಷ್ಪ ಪ್ರದರ್ಶನ ಮತ್ತೆ ವೈನ್ ಉತ್ಸವ. ಜಂಪೆನ ವಿವರ. ಪ್ರಸಕ್ತ ಸಾಲಿನ 15ನೇ ಹಣಕಾಸು ಆಯೋಗದಡಿ ಸುಮಾರು 148 ಲಕ್ಷ ರೂಪಾಯಿ ಖರ್ಚಿನ ಕಾಮಗಾರಿಗೆ ಮತ್ತೆ ನಗರಸಭಾ ನಿಧಿ ಆಯೋಗ ಅನುದಾನದಡಿ ಸುಮಾರು 111.72 ಲಕ್ಷ ರೂಪಾಯಿ ಕಾಮಗಾರಿಗೆ ಶಾಸಕರಾದ ಎಂಪಿ ಅಪ್ಪಚ್ಚುರಂಜನವು ಇಂದು ಭೂಮಿಪೇಜೆ ನೆರವೇರಿಸಿದರು. ವಾರ್ಡ್ 2 ಭಗವತಿ ನಗರದ ಹೌಸಿಂಗ್ ಬೋರ್ಡ್ಲಿ ಚರಂಡಿ ನಿರ್ಮಾಣ ಕಾಮಗಾರಿ, ಮಡಿಕೇರಿನ ಡೈರಿ ಫಾರ್ಮ್ ಬಡಾವಣೆನ ಚರಂಡಿ ಕಾಮಗಾರಿ, ವಾರ್ಡ್ 16 ಕುಮಾರವಿಲಾಸ ರೋಡ್ನ ಮೈಲಾರಿ ಹೋಟೆಲ್ ಸೇರಿದಂಗೆ ಬೇರೆ ಬೇರೆ ಕಡೆ ಚರಂಡಿ ನಿರ್ಮಾಣಕ್ಕೆ ಕಾಮಗಾರಿಗೆ ಚಾಲನೆ ಕೊಟ್ಟರು. ಇದೇ ಸಮಯದಲ್ಲಿ ಮಾತನಾಡಿದ ಎಂಪಿ ಅಪ್ಪಚ್ಚುರಂಜನವು ಮಡಿಕೇರಿ ನಗರ ಅಭಿವೃದ್ಧಿಗೆ ಬೇರೆ ಬೇರೆ ಕಾಮಗಾರಿ ಮಾಡಿಯೋಳು, ನಗರದ ಬೇರೆ ಬೇರೆ ಕಡೆ ರಸ್ತೆ ಗುಂಡಿ ಬಿದ್ದಿದ್ದು ಸರಿಪಡಿಸುವ ಕೆಲಸ ನಡೆದಿದೆ ಅಂತ ಹೇಳಿದರು. ನಗರಸಭೆ ಅಧ್ಯಕ್ಷರಾದ ಅನಿತಾ ಪೂವಯ್ಯ ಅವರು ಮಾತಾಡಿ 15ನೇ ಹಣಕಾಸು ಆಯೋಗದಡಿ ಹಂಗೆ ನಗರಸಭಾ ನಿಧಿಯಿಂದ ಬೇರೆ ಬೇರೆ ಕಾಮಗಾರಿ ಮಾಡ್ತಿದ್ದು ಎಲ್ಲ ವಾರ್ಡ್ಗಳಲ್ಲಿ ಅಭಿವೃದ್ಧಿ ಕೆಲಸ ಮಾಡ್ತಾಳು ಅಂತ ಹೇಳಿದರು. ಪೌರಾಯುಕ್ತ ವಿಜಯ ಸೇರಿದಂಗೆ ಇಂಜಿನಿಯರ್ ಶಮಂತ್ ಕುಮಾರ್ ಹಂಗೆ ಬೇರೆ ಬೇರೆ ವಾರ್ಡ್ಗಳ ನಗರಸಭಾ ಸದಸ್ಯರು ಸಹ ಈ ಸಮಯದಲ್ಲಿ ಇದ್ದರು. ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಂಗೆ ತೋಟಗಾರಿಕೆ ಇಲಾಖೆನ ಸಹಯೋಗದೊಟ್ಟಿಗೆ February 3-6 ಮಡಿಕೇರಿನ ರಾಜಸೀಟು ಉದ್ಯಾನವನದಲ್ಲಿ ಫಲಪುಷ್ಪ ಪ್ರದರ್ಶನ ನಡೆದಿದೆ ಅಂತ ತೋಟಗಾರಿಕೆ ಇಲಾಖಾ ಉಪನಿರ್ದೇಶಕರಾದ ಪ್ರಮೋದ್ ಅವು ತಿಳಿಸಿದರು. ಫಲಪುಷ್ಪ ಪ್ರದರ್ಶನದ ಪ್ರಯುಕ್ತ ಈಗಾಗಲೇ ರಾಜಸೀಟು ಉದ್ಯಾನವನದಲ್ಲಿ 10-12 ಸಾವಿರ ಸಂಖ್ಯೆನ 15-20 ತರಹದ ಹೂಗಳಾದ ಪೆಟೋನಿಯಾ, ಕ್ಯಾನಾ, ಸಾಲ್ವಿಯಾ, ಸೇವಂತಿಗೆ, ಚೆಂಡು ಹೂ, ಜೀನಿಯಾಗಳನ್ನ ಪ್ರದರ್ಶನದಲ್ಲಿ ಜೋಡಿಸುವೆ. ಫಲಪುಷ್ಪ ಪ್ರದರ್ಶನದ ಮುಖ್ಯ ಆಕರ್ಷಣೆಯಾಗಿ ಬೇರೆ ಬೇರೆ ಹೂಗಳಿಂದ ಕಲಾಕೃತಿ ಮಾಡಿ ಪ್ರದರ್ಶನಕ್ಕೆ ಇಟ್ಟವೆ. ಫಲಪುಷ್ಪ ಪ್ರದರ್ಶನದೊಟ್ಟಿಗೆ ವೈನ್ ಉತ್ಸವ ಹಂಗೆ ಬೇರೆ ಬೇರೆ ಹಣ್ಣುಗಳಿಂದ ಮಾಡಿದ ಜ್ಯೂಸ್ಗಳನ್ನ ಪ್ರದರ್ಶನ ಮತ್ತೆ ಮಾರಾಟಕ್ಕೆ ಇಟ್ಟವೆ. ಅತ್ಯುತ್ತಮ ಹಣ್ಣು ತರಕಾರಿ ಮತ್ತಿತರ ಪ್ರದರ್ಶನಕ್ಕೆ ಬಹುಮಾನಗ ಇದ್ದದೆ. ತೋಟಗಾರಿಕೆಯಲ್ಲಿ ಆಸಕ್ತಿ ಇರುವ ಹೆಣ್ಣು ಜನಕ್ಕೆ ಹಂಗೆ ಸಾರ್ವಜನಿಕರಿಗೆ ಒಣ ಹೂ ಜೋಡಣೆ, ಬಿಡಿ ಹೂ ಜೋಡಣೆ, ಇಕೆಬಾನೆ, ರಂಗೋಲಿ ಸ್ಪರ್ಧೆನ ಆಯೋಜಿಸುವೆ. ಆಸಕ್ತರು ಹೆಚ್ಚಿನ ವಿವರಕ್ಕೆ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳನ್ನ ಸಂಪರ್ಕಿಸಿಕತ್ತ ತೋಟಗಾರಿಕೆ ಉಪನಿರ್ದೇಶಕರಾದ ಪ್ರಮೋದ್ ಅವು ತಿಳಿಸಳು. ಮಂಗಳೂರು ವಿಶ್ವವಿದ್ಯಾನಿಲಯದ ಆವರಣ ವಿಶ್ವವಿದ್ಯಾನಿಲಯದ ಘಟಕ ಕಾಲೇಜುಗಳ ಸ್ನಾತಕ ಸ್ನಾತಕೋತ್ತರ ಕೋರ್ಸ್ಗಳಿಗೆ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಿಸಿದಂಗೆ ಇಂಗ್ಲಿಷ್ ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನ, ಸಂಖ್ಯಾಶಾಸ್ತ್ರ, ಕೊಡವ ಭಾಷೆ ವಿಷಯಗಳಿಗೆ January 16 ಮಂಗಳೂರು ವಿಶ್ವವಿದ್ಯಾನಿಲಯದ ಮಂಗಳ ಗಂಗೋತ್ರಿ ಆಡಳಿತ ಸೌಧದ ಸಿಂಡಿಕೇಟ್ ಸಭಾಂಗಣದಲ್ಲಿ ನೇರ ಸಂದರ್ಶನ ನಡೆದಿದೆ. ಕುಶಲಕರ್ಮಿಗಳಿಗೆ ಸಾಲ ಸಹಾಯಧನ ಜಂಬರನ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆನ ವತಿಯಿಂದ ಅನುಷ್ಠಾನ ಮಾಡುವೆ. ಕುಶಲಕರ್ಮಿ ತಮ್ಮ ಕೆಲಸನ ಮುಂದುವರಿಸಿಕೊಂಡು ಹೋಗಿ ಬ್ಯಾಂಕಿಂದ ಸಾಲ ತಕೊಂಡಲ್ಲಿ ಇಲಾಖಾ ವತಿಯಿಂದ ಶೇಕಡ 30% ಹಂಗೆ ಗರಿಷ್ಠ ರೂಪಾಯಿ 15,000 ಸಹಾಯಧನ ಕೊಟ್ಟವೆ. ಅರ್ಜಿಗಳನ್ನ ಜಿಲ್ಲಾ ಕೈಗಾರಿಕಾ ಕೇಂದ್ರ ಮಡಿಕೇರಿ ಕಚೇರಿಯಿಂದ ತಕೊಂಡು ಭರ್ತಿ ಮಾಡಿದ ಅರ್ಜಿಗಳನ್ನ January 21 ಸಲ್ಲಿಸಕು. ಹೆಚ್ಚಿನ ವಿವರಕ್ಕೆ ಜಿಲ್ಲಾ ಕೈಗಾರಿಕಾ ಕೇಂದ್ರನ ಸಂಪರ್ಕಿಸಕತ್ತ ನಿರ್ದೇಶಕರು ತಿಳಿಸಳು. ಪ್ರಸಕ್ತ ಸಾಲಿನ ಡಿಸೆಂಬರ್ ಕಡೆವರೆಗಿನ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಪ್ರಾಥಮಿಕ ಪ್ರೌಢಶಿಕ್ಷಣ ಮತ್ತು ಸಕಾಲ ಸಚಿವರು ಹಂಗೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ January 18 ನಡೆಯಕಿದ್ದ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಕೆಡಿಪಿ ಸಭೆನ ಕಾರಣಾಂತರದಿಂದ ಮುಂದೂಡಿದ್ದು January 27 ಬೆಳಗ್ಗೆ 11 ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆಸುವೆ ಅಂತ ಜಿಲ್ಲಾ ಪಂಚಾಯತ್ ಸಿಇಒ ಡಾ.ಎಸ್. ಆಕಾಶ್ ಅವು ತಿಳಿಸಳು. ಕರ್ನಾಟಕ ಲೋಕಾಯುಕ್ತ ಲೋಕಾಯುಕ್ತರಾದ ಗೌರವಾನ್ವಿತ ನ್ಯಾಯಮೂರ್ತಿ ಕೆಎನ್ ಪಣೀಂದ್ರವು January 21-23 ಕೊಡಗು ಜಿಲ್ಲಾ ಪ್ರವಾಸ ಹಮ್ಮಿಕೊಂಡಳು. January 21 ಬೆಳಗ್ಗೆ 10:30-1:30 ಮತ್ತೆ ಮಧ್ಯಾಹ್ನ 2:00 ಸಾಯಂಕಾಲ 5:00 ಜಿಲ್ಲಾ ಪಂಚಾಯತ್ ಸಭಾಮಂಡಳಿ ಸಾರ್ವಜನಿಕರ ಕುಂದುಕೊರತೆ ಅಹವಾಲು ಸ್ವೀಕಾರ ಮತ್ತೆ ವಿಚಾರಣೆ ಮಾಡುವೆ. ಪ್ರಸಕ್ತ 2022-23 ಸಾಲಿನಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳಿಗೆ ಸಮಾಜ ಕಲ್ಯಾಣ ಇಲಾಖೆನ ಪರೀಕ್ಷಾ ಪೂರ್ವ ತರಬೇತಿ ಕೇಂದ್ರದ ಮೂಲಕ ಜೆಇಇ ನೀಟ್ ಲಾಂಗ್ ಟರ್ಮ್ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿಗೆ ಅರ್ಜಿ ಕರೆದಳು. ಅರ್ಜಿಗಳನ್ನ ಸಮಾಜ ಕಲ್ಯಾಣ ಇಲಾಖೆನ ವೆಬ್ಸೈಟ್ www.sw.car.nic.in January 31 ಸಲ್ಲಿಸಕ್ಕೆ. ನಿವೃತ್ತ ರಾಜ್ಯ ಸರ್ಕಾರಿ ನೌಕರರ ಪಿಂಚಣಿ ಅದಾಲತ್ January 24 ಬೆಳಗ್ಗೆ 11:00 ಮಧ್ಯಾಹ್ನ 1:30 ಮಡಿಕೇರಿಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಭಾಭವನದಲ್ಲಿ ನಡೆದಿದೆ. ಕೊಡಗು ಜಿಲ್ಲೆಗೆ ಸಂಬಂಧಿಸಿದಂಗೆ ಕುಂದುಕೊರತೆಗಳೇನಾರಿದ್ದಲ್ಲಿ ನಿವೃತ್ತ ರಾಜ್ಯ ಸರ್ಕಾರಿ ನೌಕರರ ತಮ್ಮ ಅಹವಾಲುಗಳನ್ನ ಸರಿಯಾದ ದಾಖಲಾತಿಗಳೊಟ್ಟಿಗೆ January 20 ಕೊಡಗು ಜಿಲ್ಲೆನ ಸಹಾಯಕ ನಿರ್ದೇಶಕರು, ಪಿಂಚಣಿ, ಸಣ್ಣ ಉಳಿತಾಯ ಮತ್ತು ಆಸ್ತಿ ಋಣ ನಿರ್ವಹಣೆ ಇಲಾಖೆಯವಕ್ಕೆ ಸಲ್ಲಿಸಕ್ಕೆ. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜೊಂಪೆ ಕೇಳಿದಿರಿ. ಶ್ರೋತೃಳೆ, ನಿಂಗೆ ಕೆಲ ಗೊತ್ತುಳನಕ್ಕೆ ವಾರೋದಿ ನಾರಾಚೆ ಪಲಕ ಒಂಬತ್ತು ಗಂಟೆಕ್ಕೆ ಪಿಂಜ ಬ್ಯಾಳಾಚ ವೈಪತ್ತ ಅಂಜು ಗಂಟೆಕ್ಕೆ ಪ್ರಸಾರ ಆಯ್ನುಂಡು ಕೊಡವಸಿರಿ ಕಾರ್ಯಕ್ರಮ. ನಾರಾಚರ ಕೊಡವಸಿರಿಲಿ ಬೋಜಿ ಬದುಕರ ಬಂಬಂಗ ನೇಚಿತು ಪೆರ್ಮೆಲು ಪೊಲಂದು ಬೋಜಿ ಬಾಳು ಕಟ್ಟಿಯಂಡ ಸಾಧಕಂಗಡ ಕೂಡ ನಡ್ತನ ತಕ್ಕಬಾಕೆನ ಕೋಪಿರ ಕಳಿ ವಾರೋದಿ ನಾರಾಚ ಪಲಕ ಒಂಬತ್ತು ಗಂಟೆಕ್ಕೆ ಕೊಡವಸಿರಿಲಿ ಬೋಜಿ ಬದುಕರ ಬಂಬಂಗ ಮಾಲೆ. ಈ ಮಾಲಿಕೆಯಲ್ಲಿ ಹಿರಿಯ ಲೇಖಕ ಜನಪದ ವಿದ್ವಾಂಸ ಬಾಚರಣಿಂಡ ಅಪ್ಪಣ್ಣ ಅವರೊಂದಿಗೆ ನಡೆಸಿದ ಸಂದರ್ಶನದ ಮುಂದುವರಿದ ಭಾಗ ಕೇಳಿವಿರಿ. ರಾಷ್ಟ್ರೀಯ ಯುವ ದಿನ 2023. ಯುವ ಜನತೆ ರಾಷ್ಟ್ರದ ಸಂಪತ್ತು. ಸರ್ಕಾರವು HIV ಸೋಂಕಿನ ಬಗ್ಗೆ ಯುವ ಜನರಲ್ಲಿ ಅರಿವು ಮೂಡಿಸಲು ಪ್ರೌಢಶಾಲಾ ಹಂತದಲ್ಲಿ ಜೀವನ ಕೌಶಲ್ಯ ಕಾರ್ಯಕ್ರಮ, ಕಾಲೇಜು ಹಂತದಲ್ಲಿ ರೆಡ್ ರಿಬ್ಬನ್ ಕ್ಲಬ್ಗಳನ್ನು ಆಯೋಜಿಸುತ್ತಿದೆ. ಈ ಮೂಲಕ HIV ಸೋಂಕು ಹಾಗೂ ರಕ್ತದಾನದ ಮಹತ್ವದ ಬಗ್ಗೆ ಅರಿವು ಮೂಡಿಸಿ 18 ವರ್ಷ ತುಂಬಿದ ಯುವಕರನ್ನು ರಕ್ತದಾನ ಮಾಡಲು ಪ್ರೇರೇಪಿಸುತ್ತಿದೆ. ಹೆಚ್ಚಿನ ಮಾಹಿತಿಗಾಗಿ ಉಚಿತ ರಾಷ್ಟ್ರೀಯ ಸಹಾಯವಾಣಿ 1097 ಕರೆ ಮಾಡಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಏಡ್ಸ್ ನಿಯಂತ್ರಣ ಸಂಸ್ಥೆ ಬೆಂಗಳೂರು. ಅಶಕ, ಕ್ಯಾಲೆಂಡರ್ ಅಲ್ಲಿ ಪ್ರತಿ ತಿಂಗಳು 9ನೇ ತಾರೀಕು ಯಾಕೆ ಗುರುತು ಮಾಡ್ಕೊಂಡಿದ್ಯಾ? ಅದ ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಅಂತ ಕಣಮೆ. ಪ್ರತಿ ತಿಂಗಳು 9ನೇ ತಾರೀಕು ಎಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ನಿನ್ನಂತ ಗರ್ಭಿಣಿಯರಿಗೆ ಸಂಪೂರ್ಣ ತಪಾಸಣೆ ಮಾಡ್ತಾರಿ. ಆಮೇಕೆ 2 ಮತ್ತೆ 3ನೇ ತಿಂಗಳು ತಪಾಸಣೆ ಹೋಗೋದನ್ನ ತಪ್ಪಿಸ್ಬೇಡ. ಏನಾದ್ರೂ ತೊಂದರೆ ಇದ್ರೆ ಅದನ್ನೇ ಗುರುತಿಸಿ ವಿಶೇಷ ಗಮನ ಕೊಡ್ತಾರ್ರಿ. ನೆನಪಿಡಿ, ಪ್ರತಿ ತಿಂಗಳು 9ನೇ ತಾರೀಕು ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಅಲ್ಲ, ನೀವು ಹೋಗಿದ್ದು ಒಂದು ಪ್ಯಾಂಟ್ ಒಂದು ಶರ್ಟ್ ತಗೊಳ್ತೀನಿ ಅಂತ ಇಷ್ಟೊಂದು ಪರ್ಚೇಸ್ ಮಾಡ್ಬಿಟ್ಟಿದ್ದೀರಾ? ವಿರಾಜಪೇಟೆಯ ಪೀಟರ್ ಇಂಗ್ಲೆಂಡ್ ಶೋರೂಮ್ ಗೆ ಪರ್ಚೇಸ್ ಮಾಡೋಕೆ ಅಂತ ಹೋದೆ. ಅಲ್ಲಿ ನೋಡಿದ್ರೆ ಬಂಪರ್ ಆಫರ್ ಇದೆ, ಬೈ ಟು ಗೆಟ್ ಟು ಫ್ರೀ, ಅಲ್ಲದೆ ಬೈ ತ್ರೀ ಗೆಟ್ ತ್ರೀ ಫ್ರೀ, ಇನ್ನೂ ಹಲವು ಆಫರ್ ಇತ್ತು. ಹಾಗೇನೆ ಜಾಸ್ತಿನೇ ಪರ್ಚೇಸ್ ಮಾಡ್ಬಿಟ್ಟೆ. ವಾವ್, ಇದು ಬಂಪರ್ ಆಫರ್ ತಾನೆ? ನಾನು ಈಗ್ಲೇ ಎಲ್ರಿಗೂ ಹೇಳ್ಬಿಡ್ತೇನೆ. ಹಲೋ, ಪೀಟರ್ ಇಂಗ್ಲೆಂಡ್ ಶೋರೂಮ್, ಮೂರ್ನಾರ್ ರೋಡ್ ಜಂಕ್ಷನ್, ವಿರಾಜಪೇಟೆ. ಟೂತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಯಾದ ರೇಮಂಡ್ಸ್ ನ ಬ್ಲಾಂಕೆಟ್, ಬೆಡ್ ಶೀಟ್ಸ್, ಟವಲ್, ಕಾರ್ಪೆಟ್, ಪಿಲ್ಲೋಸ್ ಲಭ್ಯ. ಬ್ರಾಂಡೆಡ್ ಕಂಪನಿಗಳ ಕೈ ಗಡಿಯಾರಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಟೂತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಲ್ಲಿ ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಸೋಫಾ, ಸ್ಟೀಲ್ ಅಲ್ಮರ, ಎಲ್ಲಾ ಐಟಮ್ಸ್ ಗಳ ಮೇಲೆ 20% ಡಿಸ್ಕೌಂಟ್, ಜೊತೆಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0872-2000-18. ಮಡಿಕೇರಿಯ ಗ್ಲೋಬಲ್ ಕಂಪ್ಯೂಟರ್ ಎಜುಕೇಶನ್ ಸೆಂಟರ್ನಲ್ಲಿ ಉದ್ಯೋಗ ಆಕಾಂಕ್ಷಿಗಳಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ವಿವಿಧ ಕೋರ್ಸ್ಗಳನ್ನು ರಿಯಾಯಿತಿ ದರದಲ್ಲಿ ನೀಡಲಾಗುವುದು. ಅಲ್ಲದೆ ಇದೀಗ ಎಲ್ಲರಿಗೂ 1 ತಿಂಗಳ ಕಂಪ್ಯೂಟರ್ ಬೇಸಿಕ್ ಕೋರ್ಸ್ ಸಂಪೂರ್ಣ ಉಚಿತ. ಗ್ಲೋಬಲ್ ಕಂಪ್ಯೂಟರ್ ಎಜುಕೇಶನ್ ಸೆಂಟರ್, ಆಪೋಸಿಟ್ ಸ್ಕೈ ಗೋಲ್ಡ್, ಮಹದೇವಪೇಟೆ, ಮಡಿಕೇರಿ. ಮೊಬೈಲ್ 8431-633-899. ಮಡಿಕೇರಿ ಹಾಗೂ ಗೋಣಿಕೊಪ್ಪಲಿನ ಮುಳಿಯಾದಲ್ಲಿ ಇದೇ ಜನವರಿ 5 ರಿಂದ 25 ರವರೆಗೆ ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಹಬ್ಬ. ವಿಶೇಷವಾಗಿ 4 ಗ್ರಾಂನಿಂದ 100 ಗ್ರಾಂ ವರೆಗಿನ ಕೊಕ್ಕೆತಾತಿ ಆಭರಣಗಳು, ಕೊಡಗಿನ ಆಭರಣಗಳ ಅಪರಿಮಿತ ಅನನ್ಯ ಸಂಗ್ರಹ. ನಮ್ಮ ಡಿಸೈನರ್ಸ್ ರವರಿಂದ ನಿಮಗಿಷ್ಟವಾದ ಆಭರಣಗಳನ್ನು ವಿನ್ಯಾಸಗೊಳಿಸಿ ಆರ್ಡರ್ ಮಾಡಿಸಬಹುದು. ಮುಳಿಯಾ ಜುವೆಲ್ಸ್, ಮಡಿಕೇರಿ ಹಾಗೂ ಗೋಣಿಕೊಪ್ಪಲು. ಕಡಂಗಮೂರೂರು ಶ್ರೀ ಭದ್ರಕಾಳಿ ಮತ್ತು ಶ್ರೀ ಮಹಾವಿಷ್ಣು ದೇವಸ್ಥಾನದಲ್ಲಿ ಮಕರ ಸಂಕ್ರಾಂತಿ ಪ್ರಯುಕ್ತ ನಾಳೆ ಶನಿವಾರ ಬೆಳಿಗ್ಗೆ 10 ಗಂಟೆಯಿಂದ ವಿಶೇಷ ಪೂಜಾ ಕಾರ್ಯ ನಡೆಯಲಿದೆ. 12 ಗಂಟೆಗೆ ಮಹಾಪೂಜೆ, ಮಧ್ಯಾಹ್ನ ಅಮ್ಮಂಡ ರಾಣಿ ತಂಗಮ್ಮ ಮಡಿಕೇರಿ ಇವರಿಂದ ಅನ್ನದಾನವಿದೆ. ಭಕ್ತಾದಿಗಳಲ್ಲಾಗಮಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ಕೇಳಿಕೊಂಡಿದ್ದಾರೆ ತಕ್ಕ ಮುಖ್ಯಸ್ಥರು, ಅಧ್ಯಕ್ಷ ಆಡಳಿತ ಮಂಡಳಿ, ಶ್ರೀ ಭದ್ರಕಾಳಿ ಮತ್ತು ಶ್ರೀ ಮಹಾವಿಷ್ಣು ದೇವಸ್ಥಾನ ಕಡಂಗಮೂರೂರು. ಶ್ರೀ ಕಾವೇರಮ್ಮ ಕೊಡವ ಪಿಂಜ ಅಮ್ಮ ಕೊಡವ ಹಿತರಕ್ಷಣಾ ಚಾರಿಟೇಬಲ್ ಟ್ರಸ್ಟ್ ಮಡಿಕೇರಿ ಇಂದ ಆದನೆಯಲ್ಲಿ ನಡ್ತೀನಿ ಬಂದಂಡುಳ್ಳ ಕಾಲತ್ರ ಪೂಜಾ ಕಾರ್ಯ ಇದೇ ಪದ್ನಂಜಂಗ್ ನಾರಾಚೆ ಭಾಗಮಂಡಲ ಹತ್ರ ಶ್ರೀ ಬಗಂಡೇಶ್ವರ ದೇವಸ್ಥಾನ ಮುಂಬಲುಳ್ಳ ಟ್ರಸ್ಟ್ ರ ಜಾಗತ್ ನಡ್ಪ. ಅಂದು ಪಲಕ 7 ಗಂಟೆಯಿಂದ ಗಣಪತಿ ಹೋಮ, ಚಂಡಿಕಾ ಹೋಮ, ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ, ಶ್ರೀ ಬಗಂಡೇಶ್ವರ ದೇವಸ್ಥಾನದಲ್ಲಿ ಶತರುದ್ರಾಭಿಷೇಕ ಮಂತ್ರ ಪಠಣ ನಡ್ಪ. ಭಕ್ತ ಮಹಾಜನ ಎಲ್ಲ ಬಂತದ ಅವರ ಆಶೀರ್ವಾದ ಪಡೆದು ಟ್ರಸ್ಟ್ ರ ಆಡಳಿತ ಮಂಡಳಿ ಕಾರ್ಯ ಕಟ್ಟಿತು.